ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ ವಿಶೇಷ ಅನುದಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಸಿಂದಗಿ ಹಾನಗಲ್ ಉಪಚುನಾವಣೆ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ, ಅರುಣ್ ಸಿಂಗ್. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಭರದ ಸಿದ್ದತೆ, ಗಜಪಡೆಗೆ ಮುಂದುವರಿದ ತಾಲೀಮು. ಜಾತಿಗಣತಿ ಗೊಂದಲಗಳ ಬಗ್ಗೆ ಸುಪ್ರೀಂಕೋರ್ಟ್ಗೆ ಶೀಘ್ರ ಪ್ರಮಾಣಪತ್ರ ಸಲ್ಲಿಕೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಸಮಯ 6:50. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಜಣ್ಣ ಸ್ವಲ್ಪ ಕತ್ತೆತ್ ನೋಡಪ್ಪ, ಅದೇನದ್ ಮೊಬೈಲ್ ಇಟ್ಕೊಂಡ್ ನೋಡ್ತಾನೆ ಅವನೇ. ನೀನ್ ಹಿಂಗ್ ಬಣ್ಣ ಬಣ್ಣ ದಂಗೆ ಹಾಕ ಬಂದ್ಬಿಟ್ರೆ ಕಣ್ಗೆ ಕೊರೈಸಕ್ಕಿಲ್ವಾ? ಅದಕ್ಕೆ ಕಣ್ ಮುಚ್ಕೊಂಡು ನೋಡ್ತಾ ಇನ್ನು. ಅಲ್ಲ, ನಾನು ಬಂದಾಗಿನಿಂದ ನೋಡ್ತಾ ಇವ್ನಿ, ಅದೇನ ಮೊಬೈಲ್ ಇಟ್ಕೊಂಡು ಏನು ನಿಂದು ನಿನ್ ಗುರುದು ಇನ್ನು ಸಮೀಕ್ಷೆ ಕಾರ್ಯ ಮುಗ್ದಿಲ್ವಾ? ಗುರು ಗುರು ಗುರು ಅಂದು ಅವನು ಕಾಣದಂಗ ಆಗ್ಬಿಟ್ಟನ್ ನೋಡಿ ಇವಾಗ. ಏನೋ ಬಿಡಪ್ಪ, ಕಮಲಕ್ಕನ್ ಮನೇನ ಅಂತೂ ನೀನು ಮರ್ತಿಲ್ಲ, ನಿಮ್ ಗುರುನು ಮರ್ತಿಲ್ಲ, ತಡಿ ಕಣ್ ಬತ್ತೀರ ವಾರಕ್ಕೊಂದ್ಸಲ, ಅದೇ ಸಮಾಧಾನ. ಅಯ್ಯೋ, ಅದೆಲ್ಲೋ ಒಂದ್ ವಾರ ಬತ್ತಾನೆ ಇನ್ನೊಂದ್ ವಾರ ಹೊಂಟೈತಾನೆ, ಅದೇನು ಅನ್ನೋದೇ ಗೊತ್ತಾಗಲ್ಲ ಬಿಡಪ್ಪ. ಅವನು ವಿರಾಜಪ್ಪ ಅವ್ರೆ ಬನ್ನಿ ಈ ಕಡೆ. ಅವರು ನೋಡ್ತಾ ಇದ್ರು, ನೋಡಿ ಇವನ್ನ ಮಾತಾಡಿಸ್ತೀನಿ ರಾಜಣ್ಣ ಅಂತ. ಅಲ್ಲೇ ವಸ್ತಿ ಇವನ್ ಚೂರು ಹಿಂದಿಕಿರಿ ಅಂತ ಹೇಳಿದ್ದೆ. ಬನ್ನಿ ಈ ಕಡೆ ಬನ್ನಿ ರವಿರಾಜಪ್ಪ. ರಾಜಣ್ಣ ಇವ್ರ ಗುರು ಸಂಕರಣ್ಣನ್ ಪರಿಚಯ ಮಾಡ್ಸೋಣ ಅಂದ್ರೆ ಅವನ್ ಇಲ್ಲ ಕಮಲವ್ವ. ನಮಸ್ಕಾರ. ನಮಸ್ತೆ ಮೇಡಮ್. ನಮ್ಮ ನಾಲ್ಕು ಜನಕ್ಕೆ ಟೀ ದಾತೆ, ಅನ್ನದಾತೆ, ಕಾಫಿ ದಾತೆ, ಕುರುಕಲ್ ತಿಂಡಿ ದಾತೆ ಎಲ್ಲ ಕಮಲಕ್ಕನೆ. ಹಿಂಗೆ ವಾರಕ್ಕೊಂದ್ಸಲ ಅಟ್ಟೆ ಹೊಡೆಯಕ್ ಸೇರ್ಕೊತೀವಿ ಇಲ್ಲಿ. ಅದು ಇದು ವಿಷಯ ಮಾತಾಡ್ಕೊಂಡು ಅಟ್ಟೆ ಹೊಡೆಯೋದ್ರ ಜೊತೆಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾನೆ ನಮ್ ಸುಬ್ಬಣ್ಣ. ಇರ್ಲಿ ಸರ್, ಇರ್ಲಿ, ಎಲ್ಲ ಗೊತ್ತಾಗ್ಬೇಕಲ್ಲ. ಈಗ ರಾಜಣ್ಣ, ಹೋದ್ಸಲ ಮೈಸೂರಿನಲ್ಲಿ ಒಂದು ಸಿರಿಧಾನ್ಯದ ಮೇಳ ಇತ್ತಲ್ಲ, ಅವತ್ತು ಇವರನ್ನ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದ್ದೆ ಅಂದ್ರೆ ಹೆಂಗೆ, ಇವರು ವೇದಿಕೆ ಮೇಲೆ, ನಾವು ವೇದಿಕೆ ಮುಂದೆ. ಇವ್ರು ಇಳಿಲಿ ಇಳಿಲಿ ಅಂತಾನೆ ಕಾಯ್ಕೊಂಡು ಆಮೇಲೆ ಮಾತಾಡ್ಸಿದ್ದೆ. ಇವ್ರಿಗೆ ಸಿರಿಧಾನ್ಯನ ಬಹಳ ಉತ್ತಮವಾಗಿ ಬೆಳೆದಿದ್ದಾರೆ ಅಂತ ಕೃಷಿ ಇಲಾಖೆಯವರು ಒಂದು ಸನ್ಮಾನ ಪತ್ರ ಎಲ್ಲ ಕೊಟ್ಟಲ್ವಾ. ಹಂಗೆ ಇರ್ಬೇಕು ಸುಬ್ಬಣ್ಣ, ತಿಳಿದವರು ಮೇಲ್ ಕೂತಿರ್ಬೇಕು, ತಿಳ್ಕೊಬೇಕಾದವ್ರು ಕೆಳ ಕೂತಿರ್ಬೇಕು. ಈಗ ನೋಡಪ್ಪ, ನನಗಿಂತ ಮೇಲ್ ನೀನ್ ಕೂತಿದ್ಯಾ ಇಲ್ಕೊಂಡು ಹೇಳಪ್ಪ. ಈಗ ನೀವ್ ಹೋಗಿ ತಿಳ್ಕೊಂಬಂದಿದ್ದೀಯಲ್ಲ, ನಾ ಕೆಳಗೆ ಕೂತೀನಿ ಹೇಳು. ಇರ್ಲಿ, ಈಗ ವೀರಾಜಪ್ಪನ ಅವತ್ ನೋಡಿದೆ, ನಮ್ಮೂರ್ ಕಡೆನು ಬನ್ನಿ ಅಂತ ಹೇಳಿದ್ದೆ. ಒಳ್ಳೆ ಕೆಲಸ ಮಾಡಿ ಬಿಡು. ಈಗ ಪಕ್ಕದೂರಿಗೆ ಬಂದಿದ್ರು, ಬನ್ನಿ ಈ ಕಡೆ ಮಾತಾಡ್ಕೊಂಡು ಹೋಗೋರು ಅಂತ ಅನ್ಕೊಂಡು ಕರ್ಕೊಂಬಂದೆ. ಇನ್ ಏನಿದ್ರು ನೋಡಪ್ಪ, 40 ವಯಸ್ಸು, ಆಮೇಲೆ ಇವ್ರ ಮನೆಯಲ್ಲಿ 14 ಜನ ಅವ್ರೆ. ಸಿರಿಧಾನ್ಯಗಳನ್ನೆಲ್ಲ ಭಾರಿ ಅಚ್ಚುಕಟ್ಟಾಗಿ ಮಾಡೋದು, ಮತ್ತೆ ಅದನ್ನ ಸಂಸ್ಕರಣೆ ಮಾಡೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಬಳಕೆ ಮಾಡೋದು. ಹಿಂಗೆ ಮಾತಾಡ್ಕೊಂಡು ಬಂದ್ವಿ. ವಿರಾಜಪ್ಪ ಹೇಳಿ, ಈಗ ಸಿರಿಧಾನ್ಯ ಅಂತ ನಿಮಗೆ ಯಾವಾಗ ಶುರುವಾಯ್ತು? ಸಿರಿಧಾನ್ಯ ಶುರುವಾಗಿರ್ಲಿ ಸರ್, 14 ಜನ ಅಂದ ತಕ್ಷಣ ಓಹೋ ಅನ್ಬಿಟ್ರಲ್ಲ, ಏನ್ ತಲೆ ಮೇಲೆ ಒತ್ಕೊಂಡಂಗಾಗತ್ತ? ಅಲ್ಲ ಹಂಗಲ್ಲ, ಇವಾಗ ಮನೇಲಿ ಇಬ್ರು ಮೂರ್ ಜನ ಇರೋದೇ ದೊಡ್ಡ ವಿಷಯ. ಅದು ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಈಗಿನ ಕಾಲದಲ್ಲಿ 14 ಜನ ಅಂದ್ರೆ ಅದು ಹೋ ಅನ್ಬೇಕಾದ ವಿಷಯನೇ. ನಮ್ ಮನೆಯಲ್ಲಿ ಇವತ್ತು ಮನೆಯಿಂದ ಒಂದ್ ಫ್ಯಾಮಿಲಿ ನಾವು ಖಾಲಿ ಆದ್ರೆ ಮನೇಲಿ ಏನೋ ಇಲ್ವಲ್ಲ, ನಮ್ ತಲೆ ಮೇಲೆ ಏನೋ ಬಂದ್ ಬಿದ್ದಂಗ ಹೋಗುತ್ತೆ. ಒಬ್ರು ಇಲ್ಲ ಅಂದ್ರೇನೆ ಆತರ ಇದೆ ನಮ್ಗೆ. ಇವತ್ತು ನಮ್ಗೆ ಏನು ಅನಿಸ್ತಾನೆ ಇಲ್ಲ. ಹಳ್ಳಿಗಳ ಕಡೆ ಮಾತ್ರ ಉಳ್ಕೊಂಡಿರೋದು ಈ ಅವಿಭಕ್ತ ಕುಟುಂಬ. ಅದು ಕೃಷಿ ತುಂಬಾ ಜಮೀನಿರೋ ಮನೆಗಳಲ್ಲಿ ಅಂತ ಜಾಗದಲ್ಲಿ ಉಳ್ಕೊಂಡವೆ. ಈ ಇಲ್ಲದ ಕಡೆ ಅಲ್ಲೂ ಈಗ ಹಳ್ಳಿಗಳ ಕಡೆ ಈಗ ಸಿಂಗಲ್ ಸಿಂಗಲ್ ಆಗ್ತಾರೆ. ಎರಡೂವರೆ ಎಕರೆ ಎಲ್ಲ ಜಮೀನು ನೋಡಿ, ಎರಡೂವರೆ ಎಕರೆ ಜಮೀನು 14 ಜನ ಇದೀವಲ್ಲ. ಮುಖ್ಯ ಈಗ ನಿಮ್ಮನ್ನ ನೋಡಿ ನಾವೆಲ್ಲ ಕಲ್ತ್ಕೋಬೇಕು ಬಿಡಿ. ಹೇಳಿ ನಿಮ್ ಕುಟುಂಬದ ಬಗ್ಗೆ ವಾಸಿ ಹೇಳಿ. ನಮ್ ಕುಟುಂಬದಲ್ಲಿ ನಾವು ನಮ್ ತಂದೆ ಒಂದು 1994 ಇಸ್ವಿನಲ್ಲಿ ನಮ್ ತಂದೆ ತೀರೋಗ್ತಾರೆ. ನಾವು ನಮ್ ತಂದೆಗೆ 4 ಜನ ಮಕ್ಕಳು, ಇಬ್ರು ಗಂಡ್ ಮಕ್ಳು ಇಬ್ರು ಹೆಣ್ಮಕ್ಳು, ಅದ್ರಲ್ಲಿ ಮೊದಲನೇ ಮಗ ನಾನೇ ವೀರಾಜಪ್ಪ ಅನ್ಬಿಟ್ಟು. ಆ ಟೈಮಲ್ಲಿ ನಮ್ಗೆ ಒಂದೊತ್ತು ಊಟಕ್ಕೂ ಕೂಡ ನಮಗ್ ತೊಂದ್ರೆ. ಅಲ್ಲಿ ದುಡಿದು ತಂದು ಅಲ್ಲಿ ತಿನ್ಬೇಕು ಆ ಪರಿಸ್ಥಿತಿ ನಮ್ದಿದ್ದು 94. ಅವಾಗ ನಾನು ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಜಮೀನ್ ಕೆಲಸ ಮಾಡ್ತಾ ಇದ್ದೆ. ನನಗೆ 16 ತುಂಬ 17 ವರ್ಷ. ಅವಾಗ ನನ್ನ ತಮ್ಮ ನನಗಿಂತ ಚಿಕ್ಕವನು, ಅವನಿಗೆ 15 ವರ್ಷಕ್ಕೇನೆ ಅವನಿಗೆ ವ್ಯವಸಾಯ ಕೊಟ್ವಿ. ನನ್ನ ಜೊತೆಗೆ ಗಾರೆ ಕೆಲಸನೂ ಮಾಡ್ತಾ ಇದ್ದೆ. ಹೆಂಗೋ ಜೀವನ ಮಾಡ್ಕೊಂಡು ಬಂದ್ವಿ. ನಮ್ದು ಎಲ್ಲ ಮದುವೆ ಆಯ್ತು, ನನ್ನ ತಂಗಿರಿಗೂ ಮದುವೆ ಆಯ್ತು, ನಮ್ದು ಮದುವೆ ಆಯ್ತು, ಎಲ್ಲರಿಗೂ ಮಕ್ಳಿವೆ. ಒಬ್ಬ ತಂಗಿಗೆ ಮಕ್ಕಳಿಲ್ಲ. ಹಾಗಾಗಿ ಕೆಲವೊಂದಷ್ಟು ಒಂದು 16 ವರ್ಷಗಳ ಕಾಲ ಚೆನ್ನಾಗಿದ್ವಿ. ಒಂದು 16 ವರ್ಷಗಳ ಕಾಲ ಚೆನ್ನಾಗಿದ್ಮೇಲೆ ನನ್ನ ತಂಗಿ ಇಬ್ಬರು ಗಂಡಂದಿರು ಒಂದೇ ವರ್ಷದಲ್ಲಿ ಇಬ್ಬರು ತೀರೋಗ್ಬಿಟ್ರು. ಅದು ನಮಗೆ ದೊಡ್ಡ ಆಘಾತ ಆಯ್ತು ನಮ್ಗೆ ನಮ್ಮ ಮನೆಯಲ್ಲಿ. ಅದರಲ್ಲಿ ಒಬ್ಬಳಿಗೆ 4 ಜನ ಹೆಣ್ಮಕ್ಳು. ಇವತ್ತಿನ ಸಮಾಜದಲ್ಲಿ ನಾವು 4 ಜನ ಹೆಣ್ಮಕ್ಳು ಇದ್ದಾರೆ, ಅವ್ರನ್ನ ಯಾವ ರೀತಿ ನಾವು ನೋಡ್ಕೋಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ದಿಕ್ಕೇ ತೋರ್ತಿರ್ಲಿಲ್ಲ. ಅದರಲ್ಲೂ ನಮ್ಗೆ ಇರೋದು ಬರೀ 2.5 ಎಕರೆ ಜಮೀನು ಮಾತ್ರ ಅಷ್ಟೇನೆ. ಆ 2.5 ಎಕರೆ ಜಮೀನಲ್ಲಿ ನಾವು ಆದಾಯ ಮಾಡ್ಕೊಂಡು ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ನಾವ್ ಏನ್ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಏನು ನಮ್ಮ ಈ ತರ ಆಯ್ತಲ್ಲ ಅನ್ನೋದೊಂದೇ ನಮ್ಗೆ ದೊಡ್ಡ ಸವಾಲಾಗಿತ್ತು. ಅದನ್ನ ಎದುರಿಸಿ ಮೆಟ್ಟಿ ನಿಂತು ಮುಂದಕ್ಕೆ ತಗೊಂಡ್ಬಂದಿದ್ದೀರಿ? ತಗೊಂಡ್ ಬಂದಿದ್ವಿ. ತಗೊಂಡ್ ಬಂದು ಇವಾಗ ಮೊನ್ನೆ ಲಾಕ್ಡೌನ್ ಅಲ್ಲಿ ಇಬ್ರು ಅವಳಿ ಮಕ್ಳು ನನ್ನ ತಂಗಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ವಿ. ಚೌಲ್ಟ್ರಿ ಕೂಡ ಬುಕ್ ಮಾಡಿದ್ವಿ. ಚೌಲ್ಟ್ರಿ ಕೊಡಲ್ಲ ಅಂತ ಹೇಳಿದ್ರು. ಏನೋ ದೇವ್ರ ದಯೆ ಒಳ್ಳೇದ್ ಮಾಡ್ತಾರೆ ದೇವ್ರು. ಚೌಲ್ಟ್ರಿ ಕೊಟ್ಟಿದ್ರೆ ನನಗೆ 10-12 ಲಕ್ಷ ಖರ್ಚಾಗ್ತಾ ಇತ್ತು. 4 ಲಕ್ಷದಲ್ಲಿ ಇವತ್ತು ಮದುವೆ ಮಾಡಿ ಮುಗಿಸಿದ್ವಿ. ಇಬ್ಬರು ಹೆಣ್ಮಕ್ಳು, ಅವಳಿ ಹೆಣ್ಮಕ್ಳು, ಒಬ್ಳು ದೊಡ್ಡವಳು ಮದುವೆ ಮಾಡಿ ಒಂದ್ ಗಂಡ್ ಮಗು ಇದೆ. ಎರಡನೇ ಮಕ್ಕಳಿಗೆ ಇವಾಗ ಒಂದ್ 2 ತಿಂಗಳಲ್ಲಿ ಮದುವೆ ಮಾಡಿದ್ವಿ. ಇನ್ನೊಬ್ಳಿಗೆ ಆಗ್ಬೇಕು, ಪರವಾಗಿಲ್ಲ ನೋಡಿ ಹೇಗ್ ನಿಭಾಯಿಸಿದಿರಾ. 2.5 ಎಕರೆ ಜಮೀನ್ ಇಟ್ಕೊಂಡು ಇಲ್ಲ, ನಿಮ್ ತಂದೆ ಸರಿಯಾದ ಹೆಸರೇ ಇಟ್ಟಿದ್ದಾರೆ, ವೀರ ರಾಜಪ್ಪ ಅಂತ ಅಲ್ವಾ? ಮತ್ತೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸರ್, ಅದಕ್ಕೆ ವೀರ. ಹಾಗಾಗಿ ನನಗೆ ದೇವರ ಹೆಸರು ಇಡ್ಬೇಕು ಅಂತ ಹೇಳಿ ಇಟ್ಟರು. ಈಗ ಸಿರಿಧಾನ್ಯ ಯಾಕೆ ನಿಮ್ಗೆ ಅಷ್ಟೊಂದು ಆಸಕ್ತಿ, ಹೆಂಗ್ ಬಂತು? ಸರ್, ನನಗೆ ಒಬ್ರು ಬಾಲನ್ ಅನ್ಬಿಟ್ಟು ಒಬ್ರು ನನಗೆ ಪರಿಚಯ ಆಗ್ತಾರೆ. ಈಗ ಒಂದು 4 ವರ್ಷದ ಹಿಂದೆ ಅವ್ರ ಪರಿಚಯ ಆದಾಗ ಅವ್ರು ಈ ಸಿರಿಧಾನ್ಯದಲ್ಲೇ ಅವ್ರ ಕೆಲಸ ಕಾರ್ಯಗಳನ್ನ ತೊಡಗಿಸ್ಕೊಂಡಿದ್ರು. ಅವರು ನಮ್ಮಲ್ಲಿ ಫ್ಲೋರ್ ಮಿಲ್ ಇದೆ, ಫ್ಲೋರ್ ಮಿಲ್ಗೆ ಡಿಶ್ ಟೌನ್ಗೆ ಅಂತ ತರ್ತಾ ಇದ್ರು. ಅವಾಗ ಇದು ಏನು ಬೀಜ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾವೇ ಒಂದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲಲ್ಲ ನನಗೆ. ಅಂಥ ಟೈಮ್ನಲ್ಲಿ ಅವರು ಬಂದು ಡಿಶ್ ಟೌನ್ ಮಾಡಿಸ್ಕೊಂಡು ಹೋಗೋದು, ಅಕ್ಕಿ ಮಾಡೋಕ್ಕೆ ಅಂತ ಲೇಬರ್ಗಳನ್ನ ಕೇಳೋರು ಇಲ್ಲಿ ಬಂದು ನಮ್ಮಲ್ಲಿ ಯಾರು ಮಾಡಿಕೊಡ್ತಾರೆ ಈ ಥರ ಕೆಲಸಗಳು ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾ ಇದ್ವಿ. ಅವಾಗ ಅದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ಹೇಳ್ತಾರೆ, ಇದರಿಂದ ನಮಗೆ ಶುಗರ್ ಕಡಿಮೆ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಹಿಂದೆ ಎಲ್ಲ ಜನ ತಿಂತಾ ಇದ್ದಿದ್ದೆ ಅಕ್ಕಿಗಳು, ಇವತ್ತು ಎಲ್ಲ ರುಚಿ ರುಚಿಯಾದ ಊಟಕ್ಕೆ ಬಂದಿದ್ದಾರೆ, ಅದನ್ನೆಲ್ಲ ಬಿಟ್ಟು ಇದನ್ನ ನೀವು ಬೆಳೀರಿ, ನೀವು ಮಾರಾಟ ಮಾಡಿದ್ರು ಪರವಾಗಿಲ್ಲ, ನೀವು ತಿನ್ನಕ್ಕಾದ್ರೂ ನೀವು ಬೆಳ್ಕೊಂಡು ತಿನ್ನಿ ಅಂತ ಅವರು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರದಲ್ಲಿ ಏನಾಗುತ್ತೆ, ಒಂದು ಸಾರಿ ನಮ್ಮ ತಾಯಿಗೆ ಹುಷಾರು ತಪ್ಪುತ್ತಾರೆ. ಹುಷಾರು ತಪ್ಪಿದಾಗ ನಮ್ಮ ತಾಯಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದಾಗ ಅವ್ರಿಗೆ ಶುಗರ್ ಹೈ ಆಗಿದೆ, 550 ಹೋಗಿದೆ ಶುಗರ್, ತುಂಬ ಕಷ್ಟ ಇದೆ ಅಂತ ನೋಡಿ ಹೇಳಿ ಮೆಡಿಸಿನ್ ಕೊಡ್ತಾರೆ. ಆ ಟೈಮಲ್ಲಿ ನಾನು ಶುರು ಮಾಡ್ತೀನಿ ಅದನ್ನು ನೋಡೋಣ, ಇದರಿಂದ ಏನಾದ್ರು ಕಡಿಮೆ ಆಗುತ್ತಾ ಏನು ಅಂತ. ಇವಾಗ ಒಂದು 4 ವರ್ಷದಿಂದ ನಾವು ಸಿರಿಧಾನ್ಯ ಉಪಯೋಗಿಸ್ತಾ ಬರ್ತಾ ಇದೀವಿ. ಇವತ್ತು ನಮ್ಮ ತಾಯಿಗೆ 160 ಬಂದಿದೆ ಶುಗರ್ ನಾರ್ಮಲ್. ಔಷಧಿ ಕೊಡ್ತಾ ಇಲ್ಲ, ಬೇರೆ ಏನು ಕೊಡ್ತಾ, ಬರೀ ಸಿರಿಧಾನ್ಯ ಅಷ್ಟೇನೆ, ಸಿರಿಧಾನ್ಯ ಕೊಡ್ತೀವಿ. ಕಡಿಮೆ ಆಗೋರಿಗೆ ಮಾತ್ರೆಗಳು ಕೊಡ್ತಾ ಇದೀವಿ ಕೊಟ್ಟಿವಿ. ಇವಾಗ್ಲೂ ಏನಾದ್ರು ಸ್ವಲ್ಪ ಜಾಸ್ತಿ ಆಗ್ತು ಅಂದ್ರೆ ಒಂದು ಏನೋ ಒಂದು ಅವ್ರು 3 ಟೈಮ್ ತಗೊಳಕ್ ಹೇಳ್ತಾರೆ. ವಾರದಲ್ಲಿ ಒಂದಿನ 2 ದಿನ ಒಂದ್ ಟ್ಯಾಬ್ಲೆಟ್ ತಗೊಳ್ಳೋದು ಹೆಚ್ಚು ಅವ್ರ ಸಮಾಧಾನಕ್ಕೆ. ಇಲ್ಲ ಕಣ ಹೇಳಿ, ಸಂಪೂರ್ಣ ಬಿಡಕ್ಕೂ ಆಗಕ್ಕಿಲ್ಲ, ಅದನ್ನ ಒಂದೇ ಸಲಕ್ಕೆ ನಿಧಾನಕ್ಕೆ ಕಮ್ಮಿ ಮಾಡ್ತಾ ಬರ್ಬೇಕು. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಮಾಡ್ಕೊಂಡಂಗೆ ಅದು ಕಮ್ಮಿ ಆಯ್ತು, ಅದು ಕಮ್ಮಿ ಆಗುತ್ತೆ. ಈ ತರ ನಾವು ಬೆಳಿಬೇಕು ಅಂತನ್ಬಿಟ್ಟು ನಾವೇ ಬೆಳೆದು ತಿನ್ನೋಣ, ಅದೇ ನಮ್ಮ ಅಮ್ಮನಿಗೆ ಒಬ್ಬರಿಗೆ ಏನ್ ಕೊಡ್ಬೇಕು, ನಾವು ಎಲ್ಲರೂ ತಿನ್ನೋಣ ಅನ್ಬಿಟ್ಟು ನಾವು ಈ ಬಾಲನ್ ಅವ್ರ ಹತ್ರನೇ ನಾವು ಬಿತ್ತನೆ ತರಿಸ್ಕೊಂಡ್ವಿ. ಸ್ಟಾರ್ಟಿಂಗ್ ಬಿತ್ತನೆ ತರಿಸ್ಕೊಂಡು ನಮ್ದೇ ಜಮೀನಲ್ಲಿ ಬೆಳೆದು ನಮ್ಮ ಮನೆ ಊಟಕ್ಕಾಗುತ್ತೆ ಅಂತ ಎಲ್ಲ ಮಾಡಿದ್ವಿ. ಸರ್ಕಾರದಿಂದ ನನಗೆ ಸಹಾಯಧನ ಎಲ್ಲ ಸಿಕ್ತು, ನಾನು ಬೇರೆ ಗುತ್ತಿಗೆ ಮಾಡ್ಕೊಂಡ್ರಂತ ಜಮೀನುಗಳಲ್ಲಿ ಬೆಳೆದಿದ್ದೀನಿ. ಇದರಿಂದ ನನಗೆ ತುಂಬಾ ಅನುಕೂಲ ಇದೆ. ಇದಕ್ಕೆ ಮುಂಚೆ ಈಗ 94 ಅಂದ್ರಲ್ಲಿ ನಿಮ್ಮ ತಂದೆಯವರು ತೀರ್ಕೊಂಡ ಟೈಮ್ಲಿ ಆ ಟೈಮ್ಲಿ ಏನ್ ಬೆಳೀತಿದ್ರಿ? ಆ ಟೈಮಲ್ಲಿ ರಾಗಿ, ಜೋಳ, ಹತ್ತಿ, ತೊಗರಿ. ಈಗ ಇದಕ್ಕೆ ನೀವು ಸಿರಿಧಾನ್ಯ ಎಲ್ಲ ಬೆಳೀತಿರಲ್ಲ, ಇದಕ್ಕೆ ನೀರಾವರಿನೇ ಆಗ್ಬೇಕು ಅಥವಾ ನೀರಾವರಿ ಇಲ್ಲದ್ದು? ನೀರಾವರಿ ಇಲ್ಲ, ಮಳೆ ಆಶ್ರಯದಲ್ಲಿ ಆದ್ರೂ ಸಾಕು, ನೀರಾವರಿ ಏನ್ ಬೇಕು ಅಂತ ಏನಿಲ್ಲ, ಮಳೆ ಆಶ್ರಯದಲ್ಲೇ ಬೆಳಿಬಹುದು. ಆಮೇಲೆ ಈ ನಮ್ಮ ಸುಬ್ಬಣ್ಣ ಯಾವಾಗ್ಲೂ ಹೇಳ್ತಿರ್ತಾನೆ, ಮಣ್ಣು ಪರೀಕ್ಷೆ ಮಾಡ್ಸ್ರಪ್ಪ, ಮಣ್ಣು ಪರೀಕ್ಷೆ ಮಾಡ್ಸ್ರಪ್ಪ ಅಂತ ಹೇಳ್ತಿರ್ತಾನೆ. ಸಿರಿಧಾನ್ಯ ಬೆಳೆಯೋದಕ್ಕೆ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸ್ಬೇಕೆ? ಇದಕ್ಕೆ ಏನು ಬೇಕಾಗಿಲ್ಲ ಸರ್. ಸುಬ್ಬಣ್ಣ ಮತ್ತೆ ಮಣ್ಣಲ್ಲಿ ಕೊಟ್ಟಿಗೆ ಗೊಬ್ಬರ ಒಂದ್ ಕೊಟ್ರೆ ಒಂದು ಪೌಷ್ಟಿಕಾಂಶ ಇಲ್ಲ ಅಂತಂದ್ರು ಬೆಳೆಯೋ ಅಷ್ಟು ಶಕ್ತಿ ಇದಕ್ಕಿದೆ. ಅದಕ್ಕೆ ಬೇಕಿರೋದು ಕೊಟ್ಟಿಗೆ ಗೊಬ್ಬರ. ಅಷ್ಟು ಬಿಟ್ರೆ ಯಾವ ಮಣ್ಣಲ್ಲಾರೋ ಬೆಳೀರಿ, ಯಾವ ದಟ್ಟಗಾಡುಗಳಾರು ಬೆಳೀರಿ, ದನಕ್ಕೆ ಮೇವಾಗುತ್ತೆ. ಭತ್ತ ಬೆಳಿತೀವಿ, ಭತ್ತ ಬೆಳೆದ್ರೆ ನಮ್ ನಿರೀಕ್ಷೆ ಅಷ್ಟಾಗಲ್ಲ. ಅದು ಈಗ ಗದ್ದೆಗಳಲ್ಲಿ ಭತ್ತ ಬೆಳೀತಾರೆ, ಎಕರೆಗೆ ಒಂದು 35-40 ಕ್ವಿಂಟಲ್ ಬೆಳಿತೀವಿ ಅಂತ ಹೇಳ್ತಾರೆ. ಇದು ಆ ತರ ಬರಲ್ಲ, 8-10 ಬೆಳೆದ ಹೆಚ್ಚಿದ್ರು ನಿಮ್ಗೆ ಮನೆಗಾಗುತ್ತೆ. ಮನೆಗಾಗುತ್ತೆ. ನೀವು ಸಿರಿಧಾನ್ಯ ಬೆಳಿತೀವಿ ಅಂತ ಹೇಳಿದ್ರಿ ಅಲ್ವಾ, ಆದ್ರೆ ನಾವು ಅನ್ಕೋತೀವಿ ಬೆಳೆಯೋಣ ಅಂತ, ಆದ್ರೆ ತುಂಬಾ ಕಷ್ಟವಂತೆ. ಅದು ಬೀಜ ಸಿಪ್ಪೆ ತೆಗೆದು ಅದನ್ನ ಪುಡಿ ಮಾಡೋದು, ಆಮೇಲೆ ಅದ್ರಲ್ಲಿರೋ ಕಸ ಬೇರೆ ಮಾಡೋದು, ಅದೆಲ್ಲ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ನೀವೇನ್ ಮಾಡ್ತೀರಾ? ಅಲ್ಲ, ಮೊದ್ಲೇ ಗಾದೆ ಮಾತಿದೆ ಅಲ್ವಾ, ಕೈ ಕೆಸರಾದ್ರೆ ಬಾಯಿ ಮೊಸರು. ಅಲ್ಲ, ಅದು ಗೊತ್ತು, ಹಂಗನ್ಬಿಟ್ಟು ಮಾಡ್ಕೊಳ್ಳೇಬೇಕು. ನಾನು ಹೇಳೋ ಅಂತಿದ್ದೆ, ಅವ್ರು ಹೇಳೋ ರೈತರ ಮೇಲೆ ಕಷ್ಟ ಇದ್ದೇ ಇದೆ. ರೈತರಿಗೆ ಅದೇನು ಕಷ್ಟ ಅಂತ ನಮ್ಗೆ ಅನ್ಸೋದೇ ಇಲ್ಲ, ಯಾಕಂದ್ರೆ ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ವಿ. ತುಂಬಾ ಕಷ್ಟ ಇದೆ. ನಮ್ಗೆ 24/7 ಅಂತ ಹಾಸ್ಪಿಟಲ್ಗಳಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ, ಆದ್ರೆ ನಮ್ ರೈತರಿಗೆ ಎಲ್ಲೂ ಬೋರ್ಡ್ ಹಾಕೊಂಡಿರಲ್ಲ. ರೈತನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಶುರು ಆಗುತ್ತೆ. ಅವ್ನ್ ಮಲ್ಕೊಳ್ಳಿಲ್ಲ ಅಂದ್ರೆ ಯಾವಾಗ್ಲೂ ಕೆಲಸನೇ. ಯಾವಾಗ ನಾವು ಬಿಡಿಸಕ್ಕೆ ಅಂದ್ರೆ ಸಿರಿಧಾನ್ಯಗಳೆಲ್ಲ ಫಸ್ಟ್ ಸಾಲಿಂದ ಸಾಲಿಗೆ 1.5-2 ಸಾಲ ಹಿಡ್ಕೋತೀವಿ. ಅದನ್ನ ಕೈಯಲ್ಲೇ ನಾವು ರಾಗಿ ಏನ್ ಬಿತ್ತನೆ ಮಾಡ್ತೀವಿ ಆತರ ಬಿತ್ತನೆ ಮಾಡ್ಕೋತೀವಿ. ಕಾಲ ಕಾಲಕ್ಕೆ ಮಳೆ ಕರೆಕ್ಟ್ ಆಗಿ ಆಗ್ಬಿಟ್ರೆ ಆಗತ್ತೆ ಬೆಳೆ. ಮಳೆ ಏನಾರ ಕೈ ಕೊಡ್ತು ಅಂತಂದ್ರೆ ಯಾವುದೂ ಇಲ್ಲ. ಈಗ ನೀವು ಮಳೆ ಆಶ್ರಯದಲ್ಲೇ ಬೆಳೆಯೋದು. ಬೋರ್ ಹಾಕ್ಸಿ ನಮ್ಗೆ 5 ಬೋರ್ ಫೇಲ್ಯೂರ್ ಆಗಿದೆ. ನಾವು ತುಂಬಾ ನಷ್ಟ ಹೊಂದಿದ್ವಿ ಬೋರಿಂದ. ಇವಾಗ ಮಳೆ ಆಶ್ರಯದಲ್ಲೇ ಮಾಡ್ತಾ ಇದೀವಿ. ಮಳೆ ಆಶ್ರಯದಲ್ಲೇ ನಾವ್ ಇವಾಗ ಏನ್ ಮಾಡ್ತೀವಿ, ನಾವು ಸಿರಿಧಾನ್ಯನ ಸಪರೇಟ್ ಆಗಿ ಹಾಕೊಂಡು ನಾನು 1-2 ಬೆಳೆದೆ. ಪಕ್ಷಿಗಳ ಕಾಟ ಜಾಸ್ತಿ ಆಗಿ ಈಗ ರಾಗಿ ಜೊತೆ ಸಾಲಿನಿಂದ ಸಾಲ್ಗೆ ಅದೊಂದೆರಡು ಸಾಲ ಹಾಕೋದು. ಇದೊಂದು ಪಕ್ಷಿ ಅಂದ್ರೆ ಯಾವ್ದು ಅನ್ಕೊಂಡೆ? ನವಿಲು. ಕಣಪ್ಪ, ಈ ಮುಂಚೆ ಈ ಭಾಗದಲ್ಲಿ ಇರ್ಲಿಲ್ಲ ನವಿಲುಗಳು ಹೆಚ್ಚಿಗೆ, ಈಗ ಈ ಭಾಗಕ್ಕೂ ಬಂದ್ಬಿಟ್ಟವೆ. ಅವಾಗ ನಾವು ನವಿಲು ನೋಡ್ಬೇಕು ಅಂದ್ರೆ ಜೂ ಗಾಡ್ಕೋಬೇಕಿತ್ತು. ಇವತ್ತೇನಿಲ್ಲ, ಬೆಳಿಗ್ಗೆ ಎದ್ದು ನಮ್ಮ ಮನೆಯಿಂದ ಹಿಂದೆ ಹೋದ್ರೆ ನವಿಲು ಬರ್ತವೆ. ಅದು ಯಾವಕ್ಕೂ ಊಟ ಬೇಕಲ್ಲ, ನಾವು ಬೆಳೆದಿರಲ್ಲ ಅವು ತಿಂತವೆ. ರೈತ ಬಿಟ್ರೆ ನೇರ್ ಕೊಡಕ್ ಸಾಧ್ಯ? ಈಗ ನೀವು 4-5 ಬೋರ್ ಹಾಕಿ ನಷ್ಟ ಅನುಭವಿಸ್ತೆ ಅಂದ್ರಲ್ಲ, ಬೋರ್ ಹಾಕ ಬದ್ಲಿ ಮಳೆ ಕೊಯ್ಲು ಏನು ಮಾಡಿಸ್ಲಿಲ್ವಾ ನೀವು? ಮಳೆ ಕೊಯ್ಲು ಮಾಡಿಸ್ಲಿಕ್ಕೆ ನಮ್ಗೆ ಅಲ್ಲಿ ಕೆರೆಗಳು ಕಡಿಮೆ, ಕೆರೆಗಳಿಲ್ಲ, ಮತ್ತೆ ನಮ್ಗೆ ಇರೋದೆ ಬರೀ 2-2.5 ಜಮೀನು. ಅದು ಒಂದ್ ಕಡೆ ಇಲ್ಲ, 3 ಕಡೆ ಜಮೀನು ಇದೆ. ಕೃಷಿ ಹೊಂಡ ಮಾಡಕ್ಕಾಗಲ್ಲ. ಅದಕ್ಕೇನು 1-2-3 ಅದು ಒಟ್ಟಿಗೆ ಇದ್ರೆ 1/2 ಒಂದ್ ಕೃಷಿ ಹೊಂಡ ಮಾಡಿ ನೀರ್ ನಿಲ್ಸುವಂತ ವ್ಯವಸ್ಥೆ ಮಾಡ್ಕೋಬಹುದು. ಆ ವ್ಯವಸ್ಥೆ ಮಾಡ್ಕೊಳಕ್ ನಮ್ಗೆ ಭೂಮಿ ಒಂದ್ ಕಡೆ ಇಲ್ಲ. ಆಮೇಲೆ ಬಿಡಿ, ನಮ್ಮಲ್ಲೆಲ್ಲ ಏನ್ ಮಾಡ್ಕೊಂಡಿದಾರೆ ಈಗ ಎಲ್ಲ ಲೇಔಟ್, ಅವ್ರ ಜಮೀನ್ ಕೊಟ್ಬಿಡ್ತಾರೆ, ಜಮೀನ್ ಕೊಟ್ಬಿಟ್ಟು ಅವ್ರ ನಾವು ಕೆಲಸ ಸೇರ್ಕೊಳ್ಳಿ. ಎಲ್ಲ ನಮ್ಮ ಊರ್ನಾಗೂ ಎಲ್ಲ ಈ ಗ್ರಾನೈಟ್ ಕಂಪನಿಗಳಿಗೆ ಅವಕ್ಕೆ ಇವಕ್ಕೆ ಎಲ್ಲಕ್ಕೂ ಕೊಟ್ಬಿಡ್ತಾವ್ರ ಜಮೀನ್ಗಳನ್ನ. ಯಾರಿಗೂ ಕಷ್ಟದ ಕೆಲಸ ಬೇಡ. ಈಗ ಹಂಗಲ್ಲಪ್ಪ, ಇಲ್ಲಿ ಏನ್ ಕಷ್ಟ ಇದೆ ಸಿರಿಧಾನ್ಯ ಬೆಳೆಯೋಕೆ? ಹೇಳ್ತಿರೋದು ಇವ್ರೀಗ ಮಾತಾಡ್ತಿರೋದು ನೋಡಿದ್ರೆ ಅವ್ರು ಹೇಳ್ತಾರಲ್ಲ ಸುಬ್ಬಣ್ಣ, ಈಗ ಇಲ್ಲಿ ಏನೋ ಒಂದ್ ಮಾಡಕ್ ಹೋಯ್ತಾರ, ಅಲ್ಲ ಒಂದ್ ಸಮಸ್ಯೆ ಕಂಡ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡ್ತಾರ. ಈಗ ಕೃಷಿ ಹೊಂಡ ಮಾಡ್ಕೊಳಕ್ ಆಗಿಲ್ಲ, ಅದಕ್ಕೆ ಇನ್ನೇನ್ ಮಾಡ್ಬೋದು ಅಂತ ನೋಡ್ಕೊತಾರ ಅವರು. ಈಗ ಅವರು ಈಗ್ಲೂ ರಾಗಿ ಬೆಳೆಯೋದ್ ಬಿಟ್ಟಿಲ್ಲ, ರಾಗಿಯನ್ನು ಬೆಳೀತಾರೆ, ರಾಗಿ ಜೊತೆಗೆ ಅಂತರ್ ಬೆಳೆಯಾಗಿ ಸಿರಿಧಾನ್ಯಗಳನ್ನ ಬೆಳೀತಾರೆ. ಸಿರಿಧಾನ್ಯದಲ್ಲಿ ಏನೇನ್ ಬೆಳೀತಾ ಇದೀರಾ? ನವಣೆ, ಕೊರ್ಲೆ, ಊದಲು, ಅರ್ಕ, ಈ 4 ಬೆಳೆ ಬೆಳಿತೀವಿ. ಸಾಮೆ ಒಂದು ಬೆಳೆಯಕ್ ಆಗ್ತಾ ಇಲ್ಲ. ಸಾಮೆ ಬೆಳೆಗೆ ನನಗೆ ನವಿಲುಗಳು ಬಂದು ಓಡಾಡ್ಬಿಟ್ರೆ ಅದು ನೆಲ ಕಚ್ಕೊಂಡ್ಬಿಡುತ್ತೆ, ಕುಂತು ಬಿಡುತ್ತೆ ಹುಲ್ಲು. ಅಲ್ಕಣ್ಣ, ನೀನು ಏನೇನ್ ಬೆಳಿತೀರ ಅಂತ ಕೇಳ್ತಿಲ್ಲ, ನೀನ್ ಎಷ್ಟು ತಿಳ್ಕೊಂಡಿದ್ಯಾ ಬಂಗ್ರೆ? ನೀನು ತಿಳ್ಕೊಂಡಿದ್ಯಾ ಸುಮಾರಾಗಿ? ಈಗ ಸಿರಿಧಾನ್ಯ ಅಂದ್ರೆ ಎಷ್ಟೊಂದು ಇದೆ ಅಲ್ವಾ, ಅದ್ರ ಇವ್ರು ಏನೇನ್ ಬೆಳಿತಾರೆ? ನಮ್ಗೆ ಒಂದಿನ ಮಾಡ ಕೊಟ್ಟಿಲ್ಲ, ಇಷ್ಟೊಂದು ತಿಳ್ಕೊಂಡಿದೀನಿ ಬಂದಿಲ್ಲ ಅನ್ಕೊಂಡು ಶಿಷ್ಯ ಶುರು ಮಾಡ್ದ. ಈಗ ತಿಳ್ಕೊಳ್ವೆ ಸಡಿಯಪ್ಪ. ಈಗ ಶಂಕರಣ್ಣ ಇದ್ದಿದ್ರೆ ಏನ್ ಮಾಡವ್ನ ಹೇಳು, ಓ ನಮ್ ಜಮೀನಲ್ಲಿ ಸಿರಿಧಾನ್ಯ ಹಾಕ್ಬಿಡ್ತೀನಿ ಕಣವ, ನಿಂಗ್ ತಂದು ಕೊಟ್ಬಿಡ್ತೀನಿ, ಅದ್ ಮಾಡು ಇದು ಮಾಡು. ಅವ್ರು ಹೇಳೋದ್ ಕೇಳ್ಕೊಂಡ್ರೆ ಈಗ ಕಷ್ಟ ಪಡ್ಬೇಕಿಲ್ವಲ್ಲ, ಶುರು ಹಚ್ಕೊಬಿಡ್ತಾನ ಅದನ್ನೇ. ಈಗ ಹಂಗ್ ಕೇಳ್ತಿರ್ಲಿಲ್ಲ ಅವನು, ಇದ್ರಲ್ಲಿ ಏನೆಲ್ಲ ತಿಂಡಿ ಮಾಡಾರು, ಅದ್ ಚೆನ್ನಾಗಿರ್ತದ ಕೇಳ್ಕೊತಾನೆ. ಅವ್ನ್ ಕೇಳ್ಕೊಳಕಿತ್ತು ಕಮಲಾಗ್ವ, ನೀ ಕೇಳ್ಕೊ ಮೊದ್ಲು ಅಂತಾನ. ಬಾಕಾವುದು ಒಂದ್ ಮಾಡದೇನಪ್ಪ ಏನ್ ತಿಂಡಿ ಮಾಡಬಹುದು ಅಂದ್ರಲ್ಲ, ಅದಕ್ಕೂ ಹೇಳ್ತೀನಿ. ಇದ್ರಲ್ಲಿ ನಮ್ ಅಕ್ಕಿಯಿಂದ ನಾವ್ ಏನ್ ಮಾಡ್ತೀವಿ, ಚಕ್ಲಿ, ಕೊಡ್ಬೇಳೆ, ನೆಪ್ಪಿಟ್ಟು, ಬಾತು, ಇಡ್ಲಿ, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ, ಇಡ್ಲಿ, ಉಪ್ಪಿಟ್ಟು, ಪಾಯಸ, ಅಕ್ಕಿಲಿ ಏನ್ ಮಾಡಬಹುದು ಎಲ್ಲಾ ಮಾಡಬಹುದು, ಎಲ್ಲಾ ಮಾಡಬಹುದು. ಜೊತೆಗೆ ಸಿರಿಧಾನ್ಯದಿಂದ ಹುಟ್ಟದಬ್ಬ ಮಾಡ್ಕೊಳ್ಳೋರಿಗೆ ಕೇಕ್ ಮಾಡ್ಕೋಬಹುದು. ಸಿರಿಧಾನ್ಯದ ಕೇಕ್ ನೀನೆ ತಂದ್ಬಿಡಿ ಸರ್, ವೀರಾಚಪ್ಪನವ್ರಿಗೆ ಕೊಟ್ಬಿಡೋ ಆರ್ಡರ್ ನ. ನಮ್ಮ ಮನೆಗಳಲ್ಲಿ ಒಂದ್ ವರ್ಷಕ್ಕೆ 8 ಮಕ್ಕಳಿಗೆ 8 ತಿಂಗಳ ಹುಟ್ಟದಬ್ಬ ಆಗ್ತಾನೆ ಇರುತ್ತೆ. ಮಾಡ್ತೀರಿ ಹೇಳಿ. ಸಿರಿಧಾನ್ಯದಲ್ಲಿ ನೀವು, ಸಿರಿಧಾನ್ಯದಲ್ಲಿ ನಾವು ಚಕ್ಲಿ ಮಾಡ್ತೀವಿ, ಹಪ್ಪಳ ಮಾಡ್ತೀವಿ, ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ಕೋತೀವಿ, ಮತ್ತೆ ಪಾಯಸ ಮಾಡ್ತೀವಿ, ಉಪ್ಪಿಟ್ಟು ಬೆಳಿಗ್ಗೆ ತಿಂಡಿಗೆ. ಎಲ್ಲದಕ್ಕಿಂತ ಕಾಮನ್ ಆಗಿ ನಮ್ಗೆ ಬೆಳಿಗ್ಗೆ ಟೈಮ್ ಗಂಜಿ. ಗಂಜಿ ಕಮಲಕ್ಕ, ಇದು ಹೆಂಗೆ ಗೊತ್ತಾ, ಇದೊಂಥರ ಐಭೋಗ ಅಂತಾರಲ್ಲ ಹಂಗೆ ಅವ್ರದ್ದು. ಈಗ ನಾವು ಸಿರಿಧಾನ್ಯ ತಗೊಳ್ಬೇಕು ತಿನ್ಬೇಕು ಅಂದ್ರೆ 100 ಆದ್ರೂ ಆಯ್ತು, ಜಾಸ್ತಿ ಆದ್ರೂ ಆಯ್ತು. ಜೊತೆಗೆ ಅದನ್ನೆಲ್ಲ ಇನ್ನು ಅಕ್ಕಿ ಮಾಡಿ ಹಿಟ್ಟು ಮಾಡಿ ಎಲ್ಲ ಒಂದ್ ಅದಕ್ಕೆ ತಗೊಂಬರ್ಬೇಕು ಅಂದ್ರೆ ಇನ್ನೂ ಆಗ್ತದೆ. ಇವ್ರಿಗೆ ಹೆಂಗೆ ಅಂದ್ರೆ ಮನೆಯಾಗೆ ಐತೆ, ಮತ್ತೆ ಎಲ್ಲ ಮಾಡೋದಕ್ಕೆ ಬೇಕಾದ ತಂತ್ರಜ್ಞಾನ ಐತೆ, ಗಿರಣಿ ಐತೆ, ಮಾಡಕ್ ಜನ ಅವ್ರೆ. ಈಗ ನಾವು ಬರೀ ಅನ್ನ ಉಂಡ್ರೆ ಅವರು ಸಿರಿಧಾನ್ಯದ ಅನ್ನನೇ ಉಣ್ಣೋದು. ಈಗ ನಾವು ಒಬ್ಬಂಟಿ ಏನು ಅಂತ ಮಾಡೋಣ, ನಮ್ಮ ಹತ್ರ ಮಿಷಿನ್ನು ಇಲ್ಲ ಏನು ಇಲ್ಲ. ಈಗ ವಿರಾಜಪ್ಪನವ್ರೆ, ಈಗ ನೀವೇನೋ ಈಗ ಒಂದ್ ಆಹಾರ ಪದ್ಧತಿಯಿಂದ ಇನ್ನೊಂದು ಆಹಾರ ಪದ್ಧತಿಗೆ ಹಂಗೆ ಬದಲಾವಣೆ ಮಾಡ್ಕೊಂಡ್ರಿ, ನೀವ್ ಒಬ್ರದಾಯ್ತು, ನೀವೊಬ್ರು ತಾಳ್ಮೆ ವಹಿಸ್ಕೊಂಡು ಹೆಂಗೋ ಮಾಡಿದ್ರಿ, ನಿಮ್ ಮನೆಯವ್ರಲ್ಲಿ ಇರೋರ್ನ ಎಲ್ಲಾರು ಅದಕ್ಕೆ ಬದಲಾವಣೆ ಮಾಡ್ಬೇಕಲ್ಲ, ಅವಾಗ ಹೆಂಗ ಅನಿಸ್ತು ನಿಮ್ಗೆ? ನಾ ಬದಲಾವಣೆ ಮಾಡ್ದಂಗ ತುಂಬಾ ಸರ್ಕಸ್ ಬಿಟ್ಟಿದೀನಿ, ಮಾಡ್ಲೇಬೇಕು ಅಂತ ಸರ್ಕಸ್ ಬಿಟ್ಟಿದೀನಿ. ಇದನ್ ಮಾಡ್ಲೇಬೇಕು, ಇದನ್ ಮಾಡಿದ್ರೆ ನಮ್ಗೆ ಒಂದು ಹೆಸರಾಗುತ್ತೆ, ನಮ್ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮನ್ ನೋಡಿ ಇನ್ನಾಲ್ಕು ಜನ ಮಾಡ್ತಾರೆ, ಮಾಡ್ಲೇಬೇಕು ಅಂತ ಸರ್ಕಸ್ ಬಿಟ್ಟಿದ್ದೀನಿ. ಬದಲಾವಣೆ ಆಗಿದೆ ಊರ್ನಲ್ಲೂ ಕೊಟ್ಟು ಎಲ್ಲ ಬದಲಾವಣೆ ಮಾಡಿ, ಇವಾಗ ಪಕ್ಷಿಗಳ ಕಾಟ ತಡೆಯಕಾಗಲ್ಲ ಅಂತ ಯಾರು ಆಗ್ತಾ ಇಲ್ಲ, ಬಿಟ್ಬಿಟ್ರು ಪಕ್ಷಿಗಳ ಕಾಟ ತಡೆಯಕಾಗಲ್ಲ. ಮತ್ತೆ ನಮ್ಮಲ್ಲಿ ಹೆಂಗಾಗಿದೆ ಅಂತಂದ್ರೆ, ಜಮೀನ್ ಎಲ್ಲಾರ್ಗು 1 ಎಕರೆ 2 ಎಕರೆ ಅಷ್ಟೇ ಜಮೀನ್ ಇರೋದು, ಯಾರಿಗೂ ಹೆಚ್ಚಿಗೆ ಜಮೀನ್ ಇಲ್ಲ. ಸಿರಿಧಾನ್ಯಗಳನ್ನ ಮಾಡ್ಬೇಕು ಅನ್ನೋರಿಗೆ ಜಮೀನ್ ಜಾಸ್ತಿ ಬೇಕು, ಅದ್ರಲ್ಲಿ ಒಂದ್ ಭಾಗ ಬಿಟ್ಬಿಡ್ಬೇಕು. 1/2 ಎಕರೆ 1 ಎಕರೆ ಸಿರಿಧಾನ್ಯಕ್ಕೆ ಬಿಟ್ಬಿಟ್ಟು ಬೇರೆ ಜಮೀನಲ್ಲಿ ಅವ್ರು ಏನ್ ಬೇಕು ಅವ್ರು ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಅಷ್ಟೊಂದು ಆದಾಯ ನಿರೀಕ್ಷೆ ಕಡಿಮೆ. ಈಗ ಜಮೀನ್ ಕಮ್ಮಿ ಇದ್ದಾಗ ಬರೀ ಇದನ್ನೇ ಬೆಳಿತೀವಿ ಅಂದ್ರೆ ಬೆಳಿತೀವಿ ಅಂದ್ರೆ ಆಗೋದಿಲ್ಲ. ಆಮೇಲೆ ತಗೊಂಡ್ ತಿನ್ನೋರ್ಗು ಅಷ್ಟೇ, ಇಷ್ಟೊಂದು ದುಡ್ಡು ಕೊಡ್ಬೇಕಲ್ಲ ಅಂತಾರೆ. 1 ಕೆಜಿ ಅಕ್ಕಿಗೆ 150 ರೂಪಾಯಿ ಕೊಡ್ಬೇಕಾ, ಯಾತಕ್ಕೆ 150 ರೂಪಾಯಿ ಕೊಡ್ಬೇಕು, ನೀವು ಮಾಡಕ್ಕೆ ಕಿತ್ತಾಗ ಬಂದ ಅನ್ನ ಹೋಗು ಅಂತಾರೆ. ಈಗ ನೀವ್ ಹೇಳದ್ರಲ್ಲ ಇದೇ ಮಾತ್ನ ನಿಮ್ಮಟ್ಟಿಲಿ ನಿಮ್ಗೆ ಹೇಳಿದ್ರೆ ಹೇಳಿರ್ತಾರೆ, ಅಕ್ಕಿ ಕೇಳಿದ್ದೆ ನಾನು. ನಮ್ಗೆ ಹೇಳಿರ್ತೀರ, ನಾನು ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿಲ್ಲ, ನೀನು ಮಾಡಕ್ಕೆ ಇಲ್ಲ. ನೀವು ಬದಲಾವಣೆ ಮಾಡಿದ್ರಿ ಇದೆಲ್ಲ, ನೀವು ಯಾಕೆ ಮಾಡ್ಬೇಕಿದ್ನ ಇದನ್ ತಿಂದವರೆಲ್ಲ 100 ವರ್ಷ ಬದುಕ್ತಾರೆ, ನಾವು 50 ವರ್ಷ ಸತ್ತದವ 70 ವರ್ಷ ಇದು ಹೋಗು ಅಂತಾರೆ. ಆದ್ರೆ ನಾವು ಬದುಕ್ಬೇಕಲ್ಲ, ಏನಾದ್ರೂ ಒಂದ್ ಚಾಲೆಂಜ್ ಸ್ವೀಕಾರ ಮಾಡ್ಲೇಬೇಕಲ್ಲ. ಈಗ ಒಂದ್ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಹೋದ ಖರ್ಚು ಎಷ್ಟು ಮಾಡ್ತೀವಿ. ಈಗ ಮೊನ್ನೆ ನಮ್ ತಾಯಿಗೆ ಹಾವು ಕಚ್ಬಿಡ್ತು, ಅವರಕಾಯಿ ಕುಯ್ಯಕ್ಕೆ ಅಂತ ಹೋದ್ರು, ಮನೆಗೆ ಸಾಂಬಾರ್ಗೂ ಕಾಯಿ ಕುಯ್ಯಲಿಲ್ಲ, ಹಾವ ಮೇಲೆ ಕಾಲು ಇಟ್ಬಿಟ್ರು ಕಚ್ಬಿಡ್ತು. 1/2 ಗಂಟೆ ಹಾಸ್ಪಿಟಲ್ ತಗೊಂಡೋಗಿ ಸೇರಿಸಿ ಅವ್ರಿಗೆ ಶುಗರ್ ಪೇಷಂಟ್ ಅನ್ಬಿಟ್ಟು ನಾವು ಎಲ್ಲೂ ನಾಟಿ ಔಷಧಿ ಕೊಡ್ಸಕ್ ಹೋಗ್ಲಿಲ್ಲ, ಏನಾರು ತೊಂದರೆ ಆಗುತ್ತೆ ಅಂತ. 1/2 ಗಂಟೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ, ತೋರಿಸ್ತಿವಿ, 3 ದಿನ ICU ಇಟ್ಕೊಂಡಿದ್ರು, ವಾಸಿ ಆಯ್ತು, 1 pin point ಒಂಚೂರು ಗಾಯ ಕೂಡ ಆಗಿಲ್ಲ, ವಾಸಿ ಆಗಿದೆ. ಅಂದ್ರೆ ಅವ್ರಿಗೆ 67 ವರ್ಷ ಏಜು, ಶುಗರ್ ಪೇಷಂಟ್, ಅವ್ರ ಯಾವ ವಯಸ್ಸಲ್ಲಿ ಅವ್ರಿಗೆ ಶಕ್ತಿಯಾಗಿ ಅವ್ರು ತಡ್ಕೊಳಕ್ಕೆ ಅಂತ ಶಕ್ತಿ ಬೇಕು ಅಂದ್ರೆ ಏನಿರ್ಬೋದು? ಸಿರಿಧಾನ್ಯ. ಈಗ ಗೊತ್ತಾಯ್ತು. ಈಗ ನೀವು ಮುದ್ದೆ ಮಾಡೋದು ನಿಮ್ ಮನೇಲಿ ರಾಗಿ ಜೊತೆಗೆ ಇದು ಒಂಚೂರು ಹಾಕ್ಬಿಡದ? ಇಲ್ಲ, ಜೊತೆ ಯಾವ್ದು ಮಿಕ್ಸ್ ಮಾಡೋದಿಲ್ಲ, ಯಾವ್ದನ್ನು ಮಿಕ್ಸ್ ಮಾಡದಂತೆ ಬರೀ ಇದನ್ನೇ ತಿನ್ಬೇಕು. ಈಗ ನವಣೆ ಮುದ್ದೆ ಅಂದ್ರೆ ಅದೇ ನವಣೆ ರಾಗಿ ಮುದ್ದೆ, ಒಂದೊಂದು ಧಾನ್ಯದಲ್ಲಿ ಒಂದೊಂದು ಧಾನ್ಯದಲ್ಲಿ ಒಂದೊಂದು ದಿನ ಮಾಡ್ಕೊಂಡು ತಿನ್ನೋದು, ಅದು ಹಿಂಗೆ ರುಚಿಯಾಗಿರುತ್ತೆ. ರುಚಿಯಾಗಿರುತ್ತೆ. ಈಗ ಬೆಳಿಗ್ಗೆ ಎಲ್ಲ ಅಮ್ಲಿ ಕುಡಿಯೋದಿ ತಾಯಿಗಿಂತ ಬಂದಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಉಪ್ಪು ಬಿದ್ರೆ ಎಲ್ಲ ರುಚಿಯೇ ಅಲ್ವಾ? ಈಗ ಬನಿ ಇಲ್ಲ ಅಂದ್ರೆ ಮುದ್ದೆ ಬರಲ್ಲ, ಅದನ್ನ ಅವ್ರ ಹತ್ರ ಕೇಳಿದ್ದೆ. ರಾಗಿ ಮುದ್ದೆ ಬನಿ ಬರಲ್ಲ, ರಾಗಿ ಮುದ್ದೆ ಅಷ್ಟು ಬನಿ ಯಾವ್ದು ಬರಲ್ಲ, ಆದ್ರೂ ಅದಕ್ಕೆ ಹೊಂದ್ಕೊಳ್ಳೇಬೇಕು ನಾವು. ಅದ್ರಂಗೆ ನಾವು ಉಂಡೆ ಕಟ್ಟಿದಾಗ ನೈಸ್ಗೆ ಬರಲ್ಲ, ನೈಸ್ಗೆ ಬರೋದಿಲ್ಲ, ಅದಕ್ಕೆ ನಾವು ಹೊಂದ್ಕೋಬೇಕು, ನಮ್ಗೆ ಅದು ಹೊಂದ್ಕೊಳ್ಳಲ್ಲ. ಎಂಟು ತಿಂಗಳ ಮಗು ಇದೆ ನಮ್ಮ ಮನೇಲಿ, ಎಂಟು ತಿಂಗಳ ಮಗು ಗಂಜಿ ಕುಡಿಯಕ್ ಇಷ್ಟಪಡುತ್ತೆ. ನಾವೆಲ್ಲ ಎಂಟು ತಿಂಗಳ ಮಗು ರಾಗಿ ಸಿರಿ ಅಂತ ಕೊಡ್ತೀವಲ್ಲ, ಹಂಗೆ ನೀವು ಸಿರಿಧಾನ್ಯ ಸಿರಿ ಏನು ಯಾವ್ದು ನಾವು ಬೇಕರಿಯಿಂದ ಆಗ್ಲಿ ಅಂಗಡಿಯಿಂದ ಆಗ್ಲಿ ತಗೊಂಡೋಗಿ ಮಗುಗೆ ತಿನ್ಸಬೇಕು ಮಾಡಬೇಕು ಅಂತ ಏನಿಲ್ಲ. ಮೊಳಕೆ ಕಾಳುಗಳು ಕಟ್ತೀವಿ, ರಾಗಿ ಮೊಳಕೆ ಕಟ್ತೀವಿ, ಎಲ್ಲ ಹುರಿದು ಊಟ ಅದನ್ನ ಇಟ್ಟು ಮಾಡಿ ಜೊತೆಗೆ ಸಿರಿಧಾನ್ಯ ಹಾಕಿ ಇಟ್ಟು ಮಾಡಿ ಮಗುಗೆ ತಿನ್ನಿಸ್ತೀವಿ. ಈ ಸಿರಿಧಾನ್ಯದ ಸಿಪ್ಪೆ ಹೆಂಗ್ ತೆಗಿತಾ ಇದ್ದೀರಾ? ನಾವು ಸಿರಿಧಾನ್ಯದ ಸಿಪ್ಪೆ ಮಿಕ್ಸಿಯಿಂದ ತೆಗಿತೀವಿ ನಮ್ಮ ಮನೆ ಯೂಸ್ಗೆಲ್ಲ. ತಗೋಬಹುದು, ಆದ್ರೆ ಮಾಡ್ಕೊಳ್ಳೋಷ್ಟು ತಾಳ್ಮೆ ನಮ್ಮಲ್ಲಿ ಇರ್ಬೇಕಷ್ಟು. ಈಗ ಒಂದು ಸುಲಭ ಅಲ್ಲ ಅದು, ಒಂದು ಕೆಜಿ ಅಥವಾ ಒಂದು 10 ಕೆಜಿ ಈ ರೀತಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ, ಎಷ್ಟು ಜನ ಬೇಕಾಗ್ತಾರೆ? ನಮ್ಗೆ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ತೀವಿ ಅನ್ನೋರಾದ್ರೆ ಒಂದು ದಿನಕ್ಕೆ 10 ಕೆಜಿ ಅಷ್ಟೇ ಕ್ಲೀನ್ ಮಾಡಕ್ಕಾಗೋದು. ಒಬ್ರು ಅವ್ರಿಗೆ 250 ರೂಪಾಯಿ ಲೇಬರ್ ಕೊಡ್ಬೇಕು. ರಾಜಣ್ಣ ನೋಡಪ್ಪ, ಅದೇ ಕಷ್ಟ ಇಲ್ಲಿ. 250 ರೂಪಾಯಿ ಲೇಬರ್ ಕೊಟ್ರೆ 10 ಕೆಜಿ ಭತ್ತನ ಅಕ್ಕಿ ಮಾಡ್ಕೊಡ್ತಾರೆ. 5 ಕೆಜಿ ಅಕ್ಕಿ ಬರುತ್ತೆ, 5 ಕೆಜಿ ಅಕ್ಕಿ ಬರುತ್ತೆ, ಅರ್ಧಕ್ಕರ್ಧ. ಆ 5 ಕೆಜಿ ಅಕ್ಕಿ ತಗೊಳಕ್ಕೆ 250 ರೂಪಾಯಿ ಖರ್ಚು ಮಾಡ್ಬೇಕು, ಅದಕ್ಕೆ ಕ್ಲೀನಿಂಗ್ಗೆ. ಮತ್ತೆ ಇನ್ನು ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿಂದ ಆಗುತ್ತೆ. ಇಲ್ಲಿ ಅಕ್ಕಿ ಮಾಡ್ಕೊಳಕ್ ಬೇರೆ ಇನ್ನು ವ್ಯವಸ್ಥೆನೇ ಇಲ್ಲ. ಬೇರೆ ಕಡೆ ಆದ್ರೆ ಭತ್ತ ತಗೊಂಡು ಹಾಕ್ಬಿಡ್ತಾರೆ, ಅಕ್ಕಿ ಬರುತ್ತೆ ಒಟ್ಟೊಂದ್ ಕಡೆ ಹೋಗುತ್ತೆ, ಅಕ್ಕಿ ಒಂದ್ ಕಡೆ ಬಂದ್ಬಿಡ್ತಾರೆ ತಗೊಂಡ್ಬಿಡ್ತಾರೆ. ಹಂಗಾಗಿ ಇದಕ್ಕೆ ಕಾಸ್ಟ್ ಜಾಸ್ತಿ. ಅಂದ್ರೆ ಇದನ್ನ ಕೂತ್ಕೊಂಡು ಸಪರೇಟ್ ಮಾಡ್ಬೇಕು, ಸಪರೇಟ್ ಮಾಡ್ಬೇಕು. ಆಮೇಲೆ ಅದನ್ನ ಏನ್ ಮಾಡ್ತೀರಾ? ತೌಡು, ಆ ತೌಡು ತಿರುಗ ಮತ್ತೆ ಮಿಲ್ ಮಾಡ್ತೀವಿ. ನಮ್ಮ ಹತ್ರನೇ ಮಿಲ್ ಇದೆ, ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿದ್ರೆ ಅವಕ್ಕೆ ಹಸುಗಳು ಕೊಡ್ತೀವಿ. ನೆನೆ ಹಾಕ್ಬಿಟ್ಟು ಒಂದು 2 ಅವರ್ಸ್ ನೆನೆ ಹಾಕ್ತೀವಿ, ನೆನೆ ಹಾಕ್ಬಿಟ್ಟು ಹಸುಗಳು ಕೊಟ್ರೆ ಹಸುಗಳು ತಿಂತಾವೆ ಅದನ್ನ. ಆಮೇಲೆ ಹುಲ್ಲೆಲ್ಲ ತುಂಬಾ ಚೆನ್ನಾಗಿ ತಿನ್ನುತ್ತೆ, ಹುಲ್ಲು ಚೆನ್ನಾಗಿ ತಿನ್ನುತ್ತೆ ಸರ್. ಅಂದ್ರೆ ಮಳೆಯಲ್ಲಿ ನಾವು ನೆನೆಸಬಾರ್ದು, ಮಳೆಯಲ್ಲಿ ನೆನೆಸದಂತೆ ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಹುಲ್ಲು ವೇಸ್ಟ್ ಆಗೋದಿಲ್ಲ. ಹುಲ್ಲು ಅಂದ್ರೆ ಈಗ ನಾವು ಮೆದೆ ಮಾಡ್ಬಿಟ್ಟು ಬಿಸಿಲಲ್ಲಿ ಹಾಕ್ಬಿಡ್ತೀವಲ್ಲ, ಜಮೀನಲ್ಲ ಹಂಗ ಹಾಕಂಗಿಲ್ಲ. ಮೆದೆ ಹಾಕ್ಬೋದು, ಅಲ್ಲ ಅಲ್ಲಿ ಮಳೆ ನೀರು ಒಣಗೋಗ್ಬಿಟ್ರೆ ಮೆದೆ ಟ್ಯಾಪ್ ಅಲ್ಲಿ ನಮ್ಗೆ ಮುಚ್ಚಿರ್ತೀವಲ್ಲ, ಮುಚ್ಚಿದ್ರೆ ಮಳೆ ನೀರು ಒಳಗಡೆ ಹೋಗ್ಲಿಲ್ಲ ಅಂತಂದ್ರೆ ಏನಾಗೋದಿಲ್ಲ. ಮಾಮೂಲಿ ಬತ್ತದ ಹುಲ್ಲುವೇ ಹಂಗೆ ಬಿಡಲ್ಲ ಕಣವ, ಟ್ಯಾಪ್ ಎಲ್ಲ ಮುಚ್ಕೋತಾರೆ ತುಂಬಾ ಮಳೆ ಬಂದ್ರೆ. ಈಗ 1 ಎಕರೆನಲ್ಲಿ ಸಿರಿಧಾನ್ಯ ಬೆಳೆದ್ರೆ ನಿಮ್ಗೆ ಹುಲ್ಲು ಸಾಕಷ್ಟು ಸಿಗುತ್ತಾ ವರ್ಷಕ್ಕೆ ಆಗೋಷ್ಟು? ಅಂದ್ರೆ ರಾಗಿ ಹುಲ್ಲು ಅಷ್ಟೊಂದು ಸಿಗಲ್ಲ, ಹುಲ್ಲು ಸ್ವಲ್ಪ ಕಡಿಮೆ. ಈಗ ಹಸು ಕಟ್ಟಿದಿರಲ್ಲ ಅವುಗಳಿಗೆಲ್ಲ ಹುಲ್ಲು ಇನ್ನೇನು ಕೊಡ್ತೀರಿ? ನಮಗೆ ರಾಗಿ ಬೆಳಿತೀವಿ, ರಾಗಿ ಹುಲ್ಲು ಕೊಡ್ತೀವಿ, ಮತ್ತೆ ಜೊತೆಗೆ ಸ್ವಲ್ಪ ನೆಲ್ಲು ತಂದ್ಕೊತೀವಿ. ಅಲ್ಲ ಯಾಕೆ ಕೇಳ್ದೆ ಅಂದ್ರೆ ಬರುವಾಗ ನೀವು ಹೇಳಿದ್ರಿ ನಾವು ಹೊರಗಡೆಯಿಂದ ತಗೊಳ್ಳೋದು ತೀರಾ ಕಡಿಮೆ, ಎಲ್ಲವೂ ನಾವೇ ಮಾಡ್ಕೋತೀವಿ ಅಂದ್ರಲ್ಲ, ಅದಕ್ಕೆ ಕೇಳ್ದೆ. ಹೇಳಿ ಏನೆಲ್ಲ ನೀವು ಮಾಡ್ಕೋತೀರಿ? ಅಂದ್ರೆ ನಾವು ಈ ಸಿರಿಧಾನ್ಯದ ಹುಲ್ಲೆಲ್ಲ ಶೇಖರಣೆ ಮಾಡಿಟ್ಕೋತೀವಿ, ರಾಗಿ ಹುಲ್ಲು ಶೇಖರಣೆ ಮಾಡಿಟ್ಕೋತೀವಿ, ಅವಕ್ಕೆ ಹಸುಗಳಿಗೆ ಸ್ವಲ್ಪ ಹಸಿ ಹುಲ್ಲು ಹಾಕೊಂಡಿರ್ತೀವಿ. ಮತ್ತೆ ಮಳೆಗಾಲದಲ್ಲಿ ಕೊರಲೆ ಇದೆಯಲ್ಲ, ಕೊರಲೆನ ಹಸುಗಳಿಗೆ ಅಂತಾನೆ ಎರ್ಚ್ಬಿಡ್ತೀವಿ, ಎರ್ಚ್ಬಿಟ್ಟು ಅದನ್ನು ಹುಲ್ಲು ಬೆಳಿತೀವಿ. ಬೇಗ ಬರುತ್ತೆ ಹುಲ್ಲು, ಅದು ಅದರಷ್ಟು ಬೇಗ ಬರೋಂಥದ್ದು ಇನ್ಯಾವುದು ಹುಲ್ಲು ಬರಲ್ಲ ಬೇಗ. ಈ ಸಿರಿಧಾನ್ಯಗಳೆಲ್ಲ 2 ವರ್ಷ 3 ತಿಂಗಳು ಬೆಳೆ ಅಲ್ವಾ? 2 ವರ್ಷ 3 ತಿಂಗಳು ಒಳಗಡೆ ಬಂದ್ಬಿಡುತ್ತೆ ಸರ್. ಆರ್ಕ 1-5 ತಿಂಗಳು ಬರುತ್ತೆ, ಅದನ್ನ ಬಿಟ್ಟರೆ ಮಿಕ್ಕಿದೆಲ್ಲ 2 ವರ್ಷ 3 ತಿಂಗಳಲ್ಲಿ ಕಟಾವಾಗುತ್ತೆ. ಈಗ ನೀವು ನೋಡ್ದಂಗೆ ಸುತ್ತಮುತ್ತ ಬೆಳೆಯೋರು ಇದಾರ ಇದನ್ನ ಹೆಚ್ಚು? 1 ವರ್ಷ ಬಿತ್ತನೆ ತಗೊಂಡೋಗಿ ಬೆಳೆದ್ರು, ಪಕ್ಷಿಗಳ ಕಾಟ ತಡೆಯಕ್ಕಾಗಲ್ಲ, ಅದನ್ನೆಲ್ಲ ನಿನ್ನಷ್ಟು ತಾಳ್ಮೆ ವಹಿಸ್ಕೊಂಡು ನಮ್ಮ ಕೈಲೆಲ್ಲ ಮಾಡಕ್ ಮಾಡ್ತೀರಿ. ಪಕ್ಷಿಗಳ ಕಾಟ ತಡೆಯಕ್ಕೆ ಇನ್ ನಾವೇನ್ ಮಾಡೋಣ, ತಿನ್ನಷ್ಟು ತಿನ್ಕೊಂಡು ಹೋಗ್ತೆ, ಉಳಿದ್ ನಮ್ಗೆ ಉಳಿತದೆ, ದಿನ ಬರುತ್ತೆ. ಈಗ ನಮ್ಗೆ ಟೈಮ್ ಇದ್ದಾಗ ಬಿಡುವಿನ ಟೈಮ್ ಅಲ್ಲಿ ಹೋಗಿ ಅಟ್ತೀವಿ, ಒಂದ್ ಕಡೆ ಅಟ್ಟರೆ ಇನ್ನೊಂದ್ ಕಡೆ ಹೋಗಿ ಕುಂತ್ಕೊಂಡು ತಿನ್ನುತ್ತೆ. ಅದೇನೋ ಶುದ್ಧ ಮಾಡಿದ್ರೆ ಹೋಗುತ್ತೆ ಅಂತ ಅದೆಲ್ಲ ಅವು ಅಭ್ಯಾಸ ಆಗೋಗಿವೆ, ಅವುಕೊಂಬಿಟ್ಟಿವೆ. ಈಗ ವೀರಾಗಪ್ಪ, ಈಗ ನಿಮ್ ಸುತ್ತಮುತ್ತ ಏನ್ ಬೆಳೀತಾವ್ರೆ, ಅವರು ಅವರ್ಯಾರು ಸಿರಿಧಾನ್ಯ ಬೆಳೀತಾ ಇಲ್ವಾ? ಸಿರಿಧಾನ್ಯಗಳು ಒಂದ್ ಅವರು ಒಂದ್ 2 ವರ್ಷ ಮಾಡಿದ್ರೆ ಒಬ್ಬೊಬ್ರು. ಈಗ ಯಾರು ಬೆಳೀತಿಲ್ಲ? ನಾನು ಯಾಕೆ ಕೇಳಿದೆ ಅಂದ್ರೆ, ರಾಜಣ್ಣ ಹೆಚ್ಚು ಪ್ರದೇಶದಲ್ಲಿ ಬೆಳೆದ್ರೆ ಬೇರೆ ಕಡೆ ನವಿಲುಗಳು ಹೋಯ್ತವೆ, ಒಂದೇ ಬೆಳೆ ಒಂದೇ ಕಡೆ ಇದೆ ಅಂದ್ರೆ ಎಲ್ಲವೂ ಇಲ್ಲಿಗೆ ಮುತ್ಕೊಳ್ತವೆ. ಜೊತೆಗೆ ಜಾಸ್ತಿ ಜಾಸ್ತಿ ಇದನ್ನ ಬೆಳೆಯಕ್ ಶುರು ಮಾಡ್ದಂಗೆ ಅದ್ರ ಬೆಲೆನೂ ಕೂಡ ಕಮ್ಮಿ ಆಯ್ತದೆ. ಅವಾಗ ಜನಗಳು ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡ್ದಂಗೆ ಬೆಲೆನೂ ಕಮ್ಮಿ ಆಯ್ತದೆ. ಎಲ್ಲ ಈ ಮಾಮೂಲಿ ನಾವೇನ್ ಆಹಾರ ಪದಾರ್ಥಗಳನ್ನ ತಗೋತೀವಿ ಹಂಗೆ ತಕೋಬಹುದು ಅದನ್ನು. ಈಗ ಅದನ್ನೇ ಅವ್ರು ಹೇಳಿದ್ದು, ಅಲ್ಲಿ ನೀ ಬೆಳೆಯೋದೇನೋ ಬೆಳೆದ್ ಬಿಡ್ತೀಯ, ಅದನ್ನ ಊಟ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಂಸ್ಕರಣೆ ಮಾಡಿಸ್ಬೇಕಲ್ಲ, ಒಟ್ಟು ತೆಗಿಸ್ಬೇಕು, ಅದೇ ಕಷ್ಟ ಅಂತ ಅವ್ರು ಹೇಳಿ. ಕಷ್ಟ ಅದೇ ಕಷ್ಟ. ಮುಂದೊಂದ್ ದಿನಗಳಲ್ಲಿ ಅದಕ್ಕೂ ಏನಾರು ಬತ್ತದ ಕಣ್ ಸುಮ್ನಿರಪ್ಪ. ಓ ನೀನು ನಿಮ್ ಗುರು ಏನೋ ಮಿಲ್ ಮಾಡಿ. ಈಗೇನ್ ಈಗ ಇವರು 94ರಿಂದ ಇಲ್ಲಿ ಗಂಟ ಹೆಂಗ್ ಮಾಡ್ಕೊಂಡ್ ಬಂದವ್ರೆ, ಹಂಗೆ ತಾಳ್ಮೆ ವಹಿಸ್ಕೊಂಡಿದ್ರು ಏನಾರು ಒಂದ್ ಅದಕ್ಕೂ ಪರಿಹಾರ ಸಿಗ್ತದೆ. ಏನ್ ಮಾಡ್ಕೊಂಡು ನಮ್ಮ ಮಕ್ಳು ತಿನ್ಲಿ ಬಿಡವ? ಸರಿ ಬಿಡು. ಮತ್ತೆ ಇನ್ನೇನ್ ಮತ್ತೆ? ಈಗ ಸಿರಿಧಾನ್ಯದಲ್ಲಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ಬೋದಂತೆ, ಈಗ ಅದೊಂದ್ ಕಲ್ತ್ಕೋಬೇಕು. ಸಿರಿಧಾನ್ಯದ ಬಗ್ಗೆ ಗೊತ್ತಿತ್ತು ಮುಂಚೆನೆ, ಒಂದಿನಾರು ಮಾಡ್ಕೊಟ್ಟೆ ನೀನು. ನೀನ್ ಇಟ್ಟು ತಂದು ಕೊಡ್ಬೇಕಾಗಿತ್ತು, ಹೇಳಿದ್ರೆ ತಂದ್ಕೊಡೋಣಲ್ಲಪ್ಪ. ಗುರು ತಂದು ಕೊಟ್ಟಿದ್ದಾಯ್ತು ಬಾಕಾವುನ, ಈಗ ಶಿಷ್ಯ ಸಿರಿದಾನಿದ್ರು. ಗುರು ಯಾಕೆ ಹೋಲಿಸಿ ಏನನ್ನ, ನಾನ್ ಎಷ್ಟು ಮಾಡ್ಕೊಟ್ಟಿನಿ ನಿಂಗೆ ಬಿಡು. ಈಗ ವಿರಾಜಪ್ಪನವ್ರಿಗೆ ಹೇಳಿ, ಈಗ ಜನ ಎಲ್ಲ ನಾನು ಕೇಳಿದೀನಿ, ಪೇಟೆ ಕಡೆ ಹೋದ್ರೆ ಸಿರಿಧಾನ್ಯ ಬೇಕು ಬೇಕು ಅಂತ ತಡ್ಕಾಡ್ತಾ ಇರ್ತಾರಂತೆ. ಹೌದು ಸರ್, ಹೌದು. ಸ್ಟ್ರೇಟ್ ಇದ್ದು ಇದನ್ನ ತಗೊಳ್ಬೇಕು ಅಂತಾರಲ್ಲ, ಯಾಕೆ ಸ್ಟ್ರೇಟ್ ಇದ್ದು ಇದನ್ನ ತಗೋಬೇಕು ಅಂತಂದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿಗೆ ಇದೆ. ಈಗ ನಾನೇ ಹೇಳಿದೆ ನಮ್ಮ ಮುಂಚೆನೆ, ನಮ್ಮ ಅಮ್ಮನ್ಗೆ ಈ ತರ ಶುಗರ್ ಇತ್ತು, ಈ ತರ ಕಂಟ್ರೋಲ್ ಆಯ್ತು, ಹಿಂಗಿದೆ ಅಂತ. ಇವಾಗ ನಮ್ಗೂ ಈಗ ಒಂದು 4 ವರ್ಷ ಹಿಂದೆ ಹೋಲಿಸ್ಕೊಂಡ್ರೆ ಗ್ಯಾಸ್ಟ್ರಿಕ್ ಮಾತ್ರೆಗಳು ನಮ್ಮ ಮನೇಲಿ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡಿದ್ವಿ. ಇತ್ತು ಜನ ಜಾಸ್ತಿ ಇದ್ವಿ, ಒಂದು ಚೂರು ಉಪ್ಪಿನಕಾಯಿ ತಿಂದ್ರೆ ಸಾಕು ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಊಟದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಈ ತರ ಇತ್ತು. ಸಿರಿಧಾನ್ಯಕ್ಕೆ ಬಂದ್ಮೇಲೆ ನಮ್ಗೆ ಗ್ಯಾಸ್ಟ್ರಿಕ್ ಅಂದ್ರೆ ಹೆಂಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಸುಧಾರಿಸಿದೆ, ಆರೋಗ್ಯ ಸುಧಾರಿಸಿದೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಗೊಬ್ಬರ ಗಿಬ್ಬರ ಎಲ್ಲ ಹಾಕೋಂಗಿಲ್ಲ, ಸೀಮೆ ಗೊಬ್ಬರ ಏನಿಲ್ಲ, ಕೊಟ್ಟಿಗೆ ಗೊಬ್ಬರ ಒಂದಿದ್ರೆ ಸಾಕು. ಈಗ ಯಾರೇ ಬೆಳೆದ್ರು ಹಂಗೆ ಬೆಳಿಬೇಕು, ಇವು ಹಂಗೆ ಬೆಳಿಬಹುದು. ಅಂದ್ರೆ ರಾಸಾಯನಿಕ ಗೊಬ್ಬರ ಬೇಕಾಗಲ್ಲ, ಬೇಕಾಗಿಲ್ಲ. ಇನ್ನೇನು ಕೀಟನಾಶಕ ಇಲ್ಲ, ಔಷಧಿ ಹೊಡೆಯಂಗಿಲ್ಲ, ಹುಳಗಿಳ ಯಾವ್ದು ಏನು ಬರೋದಿಲ್ಲ. ಜೊತೆಗೆ ಅದೇನೋ ಗಂಜಿ ಬಗ್ಗೆ ಹೇಳ್ತಿದ್ರು, ಅದನ್ನು ಹೇಳಿ ಸರ್. ಬೆಳಿಗ್ಗೆ ಆಯ್ತು ಅಂದ್ರೆ ನೀವು ಟೀ ಕಾಫಿ ಕುಡಿಯೋದ್ರ ಬದಲು ಒಂದು ದಿನಕ್ಕೊಂದು 5 ಧಾನ್ಯಗಳಿದೆ, ಎಲ್ಲ ಹಿಟ್ ಮಾಡಿಸಿ ಸಪರೇಟ್ ಸಪರೇಟ್ ಇಟ್ಕೋಬೇಕು. ಇವತ್ತು ಕೊರ್ಲೆ ಗಂಜಿ ಕುಡಿದ್ರೆ ನಾಳೆ ಆರ್ಕ, ಒಂದಿನ ಊದ್ಲು ಒಂದಿನ ನವಣೆ, ಈ ತರ ಚೇಂಜ್ ಮಾಡ್ಕೊಂತ ಚೇಂಜ್ ಮಾಡ್ಕೊಂತ ಹೋಗೋದು. ಅದನ್ನ ಅಂದ್ರೆ ಹಿಟ್ ಮಾಡಿ ಮಾಡಿ ಇಟ್ಕೊಂಡ್ರೆ ಗಂಜಿ ಮಾಡ್ತೀವಲ್ಲ, ಸೂಪ್ ಸೂಪ್ ಕಣವ ಗಂಜಿ ಏನ್ಬೇಡ. ಹೌದೌದು ಸುಬ್ಬಣ್ಣ, ನೀನು ಪ್ಯಾಟ್ಕೋದಾಗ ಗಂಜಿ ಗಂಜಿ ಏನ್ಬೇಡ, ಕುಡಿಯಕ್ಕಿಲ್ಲ ಅವರು, ಸೂಪ್ ಅಂದ್ರೆ ಕುಡಿತಾರ ಅವರು. ಸರಿ ಕಣವ, ಸೂಪ್ ಕುಡಿಯೋರು ಆಯ್ತಾ. ನಾವು ಟೀ ಕಾಫಿ ಏನು ಯೂಸ್ ಮಾಡೋದೇ ಇಲ್ಲ, ನಮ್ಮ ಮನೇಲೆಲ್ಲ ಗಂಜಿನೇ ಕುಡಿತೀವಿ. ಗಂಜಿ ಬಿಟ್ರೆ ಒಂದ್ 2 ಟೈಮ್ ಹಾಲು ಕುಡಿತೀವಿ, ಹಸು ಕರೀತದೆ ಮನೇಲಿ, ಹಾಲು ಕುಡಿತೀವಿ. ನಾವು ಬಂದವ್ರಿಗೆ ನಮ್ಮ ಫ್ಲೋರ್ ಮಿಲ್ಲು ಬರ್ತಾರೆ, ತುಂಬಾ ಜನ ಬರ್ತಾರೆ, ಪರಿಚಯ ಆಗಿರೋರೆಲ್ಲ ಮೈಸೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ತಗೊಂಡೋಗಿ ಬರ್ತಾರೆ. ಸಾಂಬಾರ್ ಪುಡಿ ಮಾರಾಟ ಮಾಡ್ತೀವಿ, ಸಾಂಬಾರ್ ಪುಡಿ ತಗೊಂಡು ಹೋಗ್ತಾರೆ. ಅವ್ರು ಬಂದವ್ರಿಗೆಲ್ಲ ಗಂಜಿನೇ ಕೊಡ್ತೀವಿ. ನೀವ್ ಅಂದ್ರೆ ಗಂಜಿಗೆ ಮಜ್ಜಿಗೆ ಹಾಕ್ತೀರಾ? ಏನಾಕಲ್ಲ, ಉಪ್ಪು ಹಾಕ್ತಿವಿ, ಉಪ್ಪು ಹಾಕ್ಬಿಟ್ಟು ಗಂಜಿ ಮಾಡ್ತೀವಿ. ನಾವ್ ಬೇಕಾದ್ರೆ ಬೆಲ್ಲನೂ ಹಾಕೋಬಹುದು, ಬೆಲ್ಲನೂ ಹಾಕೋಬಹುದು. ಅದೇ ಬೆಲ್ಲಕ್ಕಿಂತ ಉಪ್ಪು ಟೇಸ್ಟ್ ಜಾಸ್ತಿ ಇರುತ್ತೆ. ಸರಿ ಸರಿ, ಹಂಗಾದ್ರೆ ಈಗ ತಗೊಂಬಂದ್ ಮೊದ್ಲು ಗಂಜಿ ಮಾಡ್ಕೊಂಡು ಕುಡಿಬೇಕು. ಈಗ ಉಪ್ಪು ಜೀರಿಗೆ ಪುಡಿ ಚೆನ್ನಾಗಿರ್ತದೆ, ಅದಕ್ಕೆ ನಾನು ಬೆಲ್ಲ ಒಂಚೂರು ಏಲಕ್ಕಿ ಹಾಕೋಣ ಅನ್ಕೊಂಡೆ. ಈಗ ಇವ್ರು ಉಪ್ಪು ಅಂತ ಅವ್ರೆ ನೋಡ, ಎರಡ್ ತರದ್ದು ಮಾಡಿ ನೋಡಿ. ಎರಡು ಮಾಡವ, ನೀ ಮಾಡ್ತಿದ್ದೆ ಕಣ್ ಮಾಡವ. ಗಂಜಿಗೆ ಸಕ್ಕರೆ ಹಾಕೋ, ಇವನೇನೋ ಹೇಳ್ತಾವನಲ್ಲ ಸೂಪು ಅಂತ, ಅದಕ್ಕೋಸ್ಕರ ಜಾಸ್ತಿ ಉಪ್ಪೇ ಹಾಕು. ಒಂದ್ ಲೋಟ ಜಾಸ್ತಿ ಮಾಡವ, ಸರಿ ಐತಿ. ಒಂದಕ್ಕೊಂದಾಗ್ಲೇ ಹೊಸ್ತಾಗ್ ಕಲ್ತ್ಕೊಂಡ್ ಬಂದ ಎಲ್ಲ ಕಂಡ್ರಪ್ಪ, ಈ ಲೆಟ್ಗೆ ಇಲ್ಲಿ ಸಿರಿಧಾನ್ಯ ತಗೊಂಡ್ ಬಂದು ಗಂಜಿ ಮಾಡ್ಕೊಳ್ಳಿ ಅಂದ್ರೆ ನೀವ್ ನೋಡಿದ್ರೆ ಸೂಪಿನ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ನೀನು ಪೇಟೆಗೆ ಹೋಯ್ತಿರ್ತಿದ್ದೆ, ಹೋಟ್ಲ್ಗೆ ಹೋಯ್ತಿದ್ದೆ, ಅಲ್ಲಿ ಸೂಪ್ ಅಂತ ಕೊಡ್ತಾರೆ. ಅಲ್ಲಿ ಏನದು, ಗಂಜಿನೇ ತಾನೆ ಅದು, ಅದನ್ನೇ ಸೂಪ್ ಅಂತ ಕೊಡ್ತಾನು. ಗೊತ್ತೇ ಇರ್ಲಿಲ್ಲ ನಾನು, ಅದನ್ನ ತಗೊಳಕ್ಕೆ ಹೋಗಕ್ಕಿಲ್ಲ. ನಮ್ದು ಏನಿದೆಯಪ್ಪ, 2 ಇಡ್ಲಿ ತಿನ್ಕೊಂಡ್ ಬರೋದ. ನಾವ್ ಯಾಕೆ ಸೂಪು ಶಾಂಪು ಅಂತೆಲ್ಲ ಹೋಗವ? ಈ ಕಮಲಕುಂಜದಲ್ಲಿ ಒಂದಿನ ಹೋಗಿದ್ದೆ ಕಣಪ್ಪ, ಪಟ್ಟಣಕ್ಕೆ ಹೋದಾಗ ಅವ್ರ ಮನೆಯವರು ಎಲ್ಲ ಹೋಗಿದ್ದು, ಅಲ್ಲಿ ನೋಡಿದ್ರೆ ಹಿಂಗಿದ್ದೆ ಕೊಟ್ರು, ಇದೆ ಅಂತದೋ ಎಲ್ಲ ಊಟ ಆದ್ಮೇಲೆ ಅದೇ ಅಂತದೋ ಒಂದ್ ಇಷ್ಟು ಇದು ಬೇರೆ ಕೊಟ್ರು. ರಸ ತರ ರಸ, ಇದು ವಿಳ್ಯದೆಲೆ ರಸ, ಪಾನ್ ಪಾನ್ ರಸ, ಪಾನ್ ರಸ, ಅದನ್ನೆಲ್ಲ ನೀವೆಲ್ಲ ಅಲ್ಲೆಲ್ಲ ಯಾಕೋಗ್ತೀರಿ ನೋಡಿ. ನಿಮ್ಮನೆ ಹತ್ರನೇ ಬದಲಾವಣೆ ಇರ್ಬೇಕಲ್ವಾ, ಅದಕ್ಕೆ ಎಲ್ಲ ಬದಲಾವಣೆ ಇರ್ಬೇಕು. ಅದನ್ನ ನಿಮ್ ಮನೆ ಹತ್ರನೇ, ನಿಮ್ಮೊಂದು ಈಗ RCC ಮನೆನೆ ಆಗಿರ್ಬೋದು, ಒಂದ್ ಕಾಂಪೌಂಡ್ ಸೈಡ್ ಅಲ್ಲಿ ಒಂದು ವಿಳ್ಯದೆಲೆ ಅಂಬ ಹಾಕೊಳ್ಳಿ. ಅಲ್ಲ ವಿಳ್ಯದೆಲೆ ಅಂಬ ಇದೆ, ಆದ್ರೆ ನಮ್ಗ ಅದ್ ಮಾಡೋದ್ ಗೊತ್ತಿರ್ಲಿಲ್ಲ. ಈಗ ಅಲ್ಲಿ ಕುಡ್ಕೊಂಡ್ ಬಂದ್ವಲ್ಲ, ಈಗ ನಾವ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಒಂದ್ 2 ಎಲೆ ನೀರ್ನಲ್ಲಿ ಹಾಕಿ ಚೆನ್ನಾಗಿ ಮಳಸ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಳಸ್ಬಿಟ್ಟು ಕುಡ್ದ ಎಷ್ಟು ಟೇಸ್ಟ್ ಇರುತ್ತೆ. ವಿಳ್ಯದೆಲೆ ಟೀ ಪುಡಿ ಏನಕ್ಕೆ ತರ್ಬೇಕು ಅಂಗಡಿಯಿಂದ ಹೋಗಿ? ಟೀ ಪುಡಿನೇ ಬೇಡ, ಬೇಡ, ಬರೀ ಬೆಲ್ಲ ವಿಳ್ಯದೆಲೆ. ವಿಳ್ಯದೆಲೆ ನಿಂಬೆ ಎಲೆಯಿಂದ ನಾವು ಟೀ ಮಾಡಬಹುದು, ನಿಂಬೆ ಹುಲ್ಲಿಂದ ಮಾಡಬಹುದು. ಎಲ್ಲದಕ್ಕೂ ಬೆಲ್ಲ ಹಾಕಿ, ಸಕ್ಕರೆ ಹಾಕ್ಬೇಡಿ, ಮಾಡ್ಬೋದಲ್ಲ. ಎಲ್ಲ ನಮ್ಮನೆ ಹತ್ರನೇ ಇಟ್ಕೊಂಡಿರ್ತೀವಿ, ನಾವು ದುಡ್ಡು ಕೊಟ್ಟು ಇನ್ನೊಂದ್ ಕಡೆಯಿಂದ ಖರೀದಿ ಮಾಡಕ್ ಹೋಯ್ತೀವಿ. ಈಗ ಹೆಂಗೋ ನಮ್ ಶಂಕರಣ್ಣ ಕಷಾಯ ಕಷಾಯ ಅಂತಿರ್ತಾನೆ, ಈ ತರ ದಿನ ಒಂದೊಂದ್ ಮಾಡ್ಕೊಡ್ಬೋದಲ್ಲ. ಸುತ್ತಮುತ್ತ ಇರೋದೇ ಆಯ್ತು, ಅವ್ನಿಗೆ ಗಂಜಿ ಅಂತ ಹೇಳ್ಬೇಡ ಕಣವ, ಬಂದಾಗ ಸೂಪು ಅಂತ ಹೇಳ್ಬಿಟ್ಟು ಕೊಡು, ಕುಡಿತ ನೋಡು. ರಾಜಣ್ಣನ್ ಸೂಪ್ ಅಂದ್ಬಿಟ್ಟು, ರಾಜಣ್ಣನ್ ಸೂಪ್ ಅಂದ್ಬೇಡ, ಕುಡಿಯಕ್ಕಿಲ್ಲ. ನೀನೇ ಮಾಡುದು ಅಂತ ಹೇಳ್ಬಿಟ್ಟು ಕೊಡೋ ಅವ್ನಿಗೆ. ಅಂತೂ ನೀನು ಗುರುಗೆ ಸೂಪು ರುಚಿ ಹತ್ತಿಸ್ಬಿಟ್ಟಿದ್ಯಾ, ಎಲ್ಲ ಹುಡ್ಕೊಂಡು ಹೋಗಿರ್ಬೇಕು. ಈ ವೀರಾಜಪ್ಪ ಅವರೇ, ನಾವು ಸಿರಿಧಾನ್ಯ ಬೆಳಿಲೇಬೇಕು ಈಗ. ಈಗ ಮುಂದಿನ ವರ್ಷ ಅದೇನೋ ಘೋಷಣೆ ಮಾಡವ್ರೆ, ಸಿರಿಧಾನ್ಯ ವರ್ಷ ಅಂತ 2022. ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಿ? ಪುನಃ ಒಂದೊಂದ್ಸಲ ನಮ್ಮ ಊರಿಗೆ ಬನ್ನಿ, ಒಂದಿಷ್ಟು ಮಾಹಿತಿ ಮಾಡ್ಕೊಡಿ. ಸರಿ ಸರ್, ಆಯ್ತು ಮಾಡ್ಕೊಳ್ಳೋಣ. ಈಗ ನೀವೇನ ಏನೆಲ್ಲ ಮಾಡ್ಬೇಕು ಅಂತಿದ್ದೀರಿ ಬಸ್ ಹೇಳ್ಬಿಡಿ. ನಮ್ಗೇನಿಲ್ಲ, 2022 ಸಿರಿಧಾನ್ಯ ವರ್ಷ ಅಂತ ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ, ಯಾರು ಬೆಳಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ಆಕೆ ಆಗ್ತೀನಿ ಸಿರಿಧಾನ್ಯ, ನನ್ನ ಕೈಲಾದಷ್ಟು ನಾನು ಬೆಳಿತೀನಿ. ಅಟ್ ಲೀಸ್ಟ್ ನನ್ನ ಮನೆ ಉಳ್ಕೊಳ್ಳಿ ಸಾಕು, ಮಾರಾಟಕ್ಕೆ ಆಗ್ಲಿಲ್ಲ ಅಂದ್ರೂ ನಾನು ಬೆಳೆದಿದ್ದು ನಾನು ಖುಷಿ ಆಗ್ತೀನಿ ಅಣ್ಣ ಬಿಡಿ. ಅಂದ್ರೆ ಇಲ್ಲಿ ಬಿತ್ತನೆ ಬೀಜದ ಖರ್ಚು ಇನ್ನೇನಿದೆ? ಇನ್ನೇನಿಲ್ಲ, ಕಷ್ಟಪಡ್ತೀವಿ, ಬೆಳಿತೀವಿ. ಗೊಬ್ಬರದ ಖರ್ಚೇನಿಲ್ಲ, ಗೊಬ್ಬರ ಖರ್ಚೇನಿಲ್ಲ, ಒಟ್ಟಿಗೆ ಗೊಬ್ಬರ ಹಾಕ್ತೀರಾ? ಕುಯ್ಬೇಕಾ? ನಾವೇ ಕುಯ್ಕೋತೀವಿ, ಒಕ್ಕಣೆ ನಾವೇ ಮಾಡ್ಕೋತೀವಿ. ನಾವೇ ಮಾಡ್ಕೋಲ್ಲ. ಈಗ ನಾನು ರಾಜಣ್ಣ ಸಂಕ್ರಣ್ಣ ಬಂದು ಏನಾದ್ರು ಬಿತ್ತನೆ ಬೀಜ ನಮ್ಗೆ ಓಸಿ ಕೊಡಿ ಅಂದ್ರೆ ಕೊಡ್ತಿರೋ ಹೆಂಗೆ? ಕೊಡ್ತೀವಿ, ಬನ್ನಿ ಕೊಡ್ತೀವಿ. ಕಮಲಕ್ಕನ್ ಮರೆಯಂಗಿಲ್ಲ, ಕೊಡ್ತೀವಿ. ಕಮಲ್ಬಿಡಣ್ಣ, ಅದೇನೋ ಮಿಷಿನ್ ಎಲ್ಲ ಐತಂತಲ್ಲ, ಅದೆಲ್ಲ ಹೆಂಗಿದೆ, ಹೆಂಗ್ ಬೆಳಿತಾವ್ರೆ ನೋಡ್ಕೊಂಡ್ರೆ. ಮೊದ್ಲು ಅದನ್ನೇ ಅವ್ರು ಹೇಳೋದು, ಮೊದ್ಲು ನೀವು ಬೆಳಿರಿ, ಆಮೇಲೆ ಮೆಷಿನ್ ಇಲ್ಲ ಏನ ಅವ್ರಿಗೆ ಕೊಟ್ಟದ್ ಆಯ್ತು. ಅಲ್ಲ, ಸಿರಿಧಾನ್ಯ ವರ್ಷಕ್ಕೆ ನಾವು ಬೆಳೆದ್ಬಿಟ್ಟು ತೋರ್ಸೋಣ ಅಂತ ಹೋಗಲ್ ನೋಡ್ಕೊಂಬಂದ್ರೆ ನಾವು ಬೆಳಿಬೋದು. ರಾಜಣ್ಣನ್ ಕಳ್ಸಿದ್ರೆ ಇಟ್ಟು ಮಾಡಿಸ್ಕೊಂಬತ್ತಾನೆ, ನಿಂದೇನಿದ್ರು ಸೂಪ್ ಮಾಡೋ ಕೆಲಸ. ಅಲ್ಲ, ಒಂದು ಅವ್ರ ಮಾತನ್ನ ಮೆಚ್ಚಬೇಕಾಯ್ತು. ಈಗ ಏನ್ ಗೊತ್ತವ, ಅವ್ರು ಹೇಳಿದ್ರು ನೋಡಿ, ಈಗ ಯಾರು ಬೆಳಿಲಿ ಬಿಡ್ಲಿ, ನಾನಂತೂ ಪ್ರತಿ ವರ್ಷ ಬೆಳಿತೀನಿ ಅಂತ. ಅದು ಮೆಚ್ಚಬೇಕಾದ್ದು. ಹಂಗೆ ಎಲ್ಲಾರ ಮನಸ್ಸಲ್ಲೂ ಬಂದ್ಬಿಟ್ರೆ ಆವಾಗ ಇದು ಉತ್ಪಾದನೆ ಜಾಸ್ತಿ ಆಯ್ತದಾಗ. ಹೌದು, ಎಲ್ಲಾರು ನಮ್ಮ ಮನೆಗಾದ್ರೂ ನಾವು ಬೆಳ್ಕೋಬೇಕು. ಇದು ಬರ್ಬೇಕು, ಛಲ ಅಂತೀವಲ್ಲ, ಆ ಛಲ ಬರ್ಬೇಕು ಎಲ್ರಿಗೂ. ಹೌದು ಕಮಲಕ್ಕ, ಇವತ್ತಂತೂ ಸೂಪು ಅಂತೂ ಇಲ್ಲ, ಏನ ಮಾಮೂಲಿ ಮಾಡಿರೋ ಟೀನೇ ವಸಿ ತಂದ್ಕೊಡವ. ಅಲ್ಲ, ಅವ್ರೇನೋ ಟೀ ಕುಡಿಯಲ್ಲ ಅಂತ ಅವರಲ್ಲ, ಪಾನ್ಕ ಮಾಡಿ ಮಜ್ಜಿಗೆ ಮಾಡಿ. ಸರಿ, ಒಳ್ಳೇದು. ಈಗ ನಮ್ಗೂ ಟೀ ಬೇಡ, ಸೂಪನ್ನು ಬೇಡ, ಬರೀ ಮಜ್ಜಿಗೆ. ಸರ್ತಿಕ್ಕಿಂತ ಟೀಗಿ ಎಲ್ಲ ಬಂದು ಆ ವೀಳ್ಯದಲ್ಲಿ ಅದೇನು ಹೇಳಿದ್ರಲ್ಲ, ಅದನ್ನೇ ಹಾಕ್ಬಿಟ್ಟು ಅಲ್ವಾ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ತಂದ್ಕೊಡು. ಸೂಪ್ ಟೀ ಕಣಪ್ಪ, ಆಮೇಲೆ ಸಿರಿಧಾನ್ಯ ಬಂದ್ಮೇಲೆ. ಈಗ ಅಲ್ಲಿ ತನಕ ಟೀ ಬಂದು ವೀಳ್ಯದಲ್ಲಿ ಟೀ ಶುರು. ಕಮಲಕ, ಉಪ್ಪು ಹಾಕಿದ್ರೆ ಸೂಪು, ಸಕ್ಕರೆ ಹಾಕಿದ್ರೆ ಟೀ. ಇವಾಗ ಏನ್ ಬೇಕು, ಬೆಲ್ಲ ಹಾಕ್ ಮಾಡ್ಲಾ, ಏನಾದ್ರು ಮಾಡ್ಕೋಬಹ, ಏನ್ ಮಾಡಿದ್ರು ಚೆನ್ನಾಗ್ ಮಾಡ್ತಿದ್ದೆ ಕಡೆ. ನೀನು ತಗೊಂಡ್ಬಾವಾಗ್ರೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತಾಲೂಕು ದೇವಗಳ್ಳಿಯ ಕೃಷಿಕ ವೀರಾಜಪ್ಪ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಎಸ್ ಸುಬ್ರಹ್ಮಣ್ಯ. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಅಕ್ಟೋಬರ್ 4 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆ ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಈಗ ಒಳಸುರುವುಗಳನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ, ಪ್ಲಸ್ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಆಹಾರ ಸುರಕ್ಷಿತವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾವಯವ ಕೃಷಿಗೆ ಹೋಗ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದರೆ ಸಾವಯವ ಕೃಷಿ ಅಂತಕ್ಕಂಥದ್ದು ಒಂದು ಫ್ಯಾಷನ್ ಆಗ್ತಾ ಇದೆ. ಆ ಫ್ಯಾಷನ್ನಲ್ಲಿ ನಾವು ಮಾರು ಹೋಗ್ಬಿಟ್ಟು ನಾವು ಹೊರಗಡೆಯಿಂದ ಈ ಸಾವಯವ ಗೊಬ್ಬರಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಖರೀದಿ ಮಾಡಿಕೊಂಡು ಇದರಲ್ಲೂ ಸಹಿತ ಬೇಸಾಯದ ಖರ್ಚನ್ನು ನಾವು ವೆಚ್ಚ ಮಾಡ್ಕೊಳ್ತಾ ಇದ್ದೀವಿ. ಅಕ್ಟೋಬರ್ 5 ಮಂಗಳವಾರ ಸಮಗ್ರ ಕೃಷಿಯಲ್ಲಿ ಕಂಡ ಪ್ರಗತಿ, ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಳಾಪುರದಲ್ಲಿ ಕೃಷಿ ನಡೆಸುತ್ತಿರುವ ಸಿ ಜಗದೀಶ್ ಅವರೊಂದಿಗೆ ಸಂದರ್ಶನ. ಎರಡು ವರ್ಷದಿಂದ ಏನ್ ಮಾಡಿದೆ, ಹಂಗೆ ಒಂದ್ ಸ್ವಲ್ಪ ಲೋನ್ ಗಿನ್ ತಗೊಂಡು ಕೈ ಸಾಲಗಳ ಹೇಳ್ಬೇಕಂದ್ರೆ ಅವತ್ತಿನ ದಿನ ಅಂದ್ರೆ ಕೊಡ್ತಾ ಇದ್ರು ಪಾಪ, ಎಲ್ಲ ಜನಗಳು ಹೆಲ್ಪ್ ಮಾಡೋರೆ, ಮನೇಲೂ ಹೆಲ್ಪ್ ಮಾಡೋರೆ, ಅಣ್ಣನೂ ಹೆಲ್ಪ್ ಮಾಡೋರೆ, ಎಲ್ಲ ಮಾಡ್ತಾ ಇದ್ರು. ಹಂಗೆ ಮಾಡಿ ಮಾಡಿ 2-15 ಹಸು ಮಾಡಿದ್ದೆ ದೊಡ್ಡ ಹಸುಗಳಲ್ಲಿ. ಇವಾಗಲೂ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಒಂದು 20 ಮೇಲ್ಕರಿ ಹಸುಗಳೇ ಇರೋದು. ಅಕ್ಟೋಬರ್ 6 ಬುಧವಾರ ಸಮಗ್ರ ಕೃಷಿಯಲ್ಲಿ ಸುಸ್ಥಿರ ಬದುಕನ್ನು ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹೆಬ್ಬಾಳು ಕೊಪ್ಪಲಿನ ಕೃಷಿಕ ಎಚ್ಪಿ ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಎರಡನೆಯ ಭಾಗ ಅಕ್ಟೋಬರ್ 7 ಗುರುವಾರ. ಮರಗಳಿಗೆ ಕಣ್ಣೀರ್ದವ್ರು ನನಗೆ ಕಣ್ಣೀರೋದ್ರಿಂದ ನಾನು ಪ್ರತಿ ದಿನ ಯಾವ ಮರಕ್ಕೆ ಏನಾಗ್ತಾ ಇದೆ ಅಂದ್ರೆ ಪ್ರತಿ ಗಿಡ ಟೆಸ್ಟ್ ಮಾಡೋದಂತ ಇಟ್ಕೊಂಡಿರ್ತೀನಿ. ತೆಂಗಿನ ಗಿಡ ನಿಮ್ಮ ಎದುರಿಗೆ ಒಂದು ಸುಳಿ ಕಿತ್ತೋಗಿದೆ, ಸುಳಿ ತಿನ್ಕೊಂಡಿತ್ತು. ಅದ್ರ ಬಡ್ಡೆನಲ್ಲಿ ನಮ್ಮಲ್ಲಿ ಯಾದ ಅಂತಾರೆ, ಇಲ್ಲ ಅಂತಾರೆ ತೋಡ ಅಂತಾರೆ, ಅದನ್ನು ಕಳೆದಿತ್ತು. ಅಂಥದ್ದನ್ನು ನೋಡ್ತಾ ಅಷ್ಟು ಅದು ಒಡನಾಟ ಅಂತಂದ್ರೆ ಅದನ್ನು ಮಾತಾಡಿಸ್ಬೇಕು ಅಂತಂದ್ರೆ ಮಾತಾಡ್ತೇವೆ, ನಾವು ಮಾತಾಡಿಸ್ಬೇಕು. ಅಕ್ಟೋಬರ್ 8 ಶುಕ್ರವಾರ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯ ಕೃಷಿಕ ಪಿ ಚಂದ್ರಕುಮಾರ್. ಸರ್, ಇವಾಗ ನಮ್ಮ ಬೆಳೆ ಕ್ಷೇತ್ರದಲ್ಲಿ ಏನೇನಿದೆ ಅಂತಂದ್ರೆ ಶುಂಠಿ, ಕಬ್ಬು, ಮತ್ತೆ ML365 ರಾಗಿ, ಮತ್ತೆ ಹಸುಗಳ ಮೇವು ಐತೆ, ಮತ್ತೆ ತೆಂಗೈತೆ, ಬಾಳೆ ಐತೆ, ಕೋಳಿಗಳೈತೆ, ಹಸುಗಳೈತೆ, ಇನ್ನು ಸುಮಾರು ಹಲವಾರು ಪದ್ಧತಿಗಳನ್ನ ಮಾಡಿದೀವಿ. ಅಕ್ಟೋಬರ್ 9 ಶನಿವಾರ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ ಅವರೊಂದಿಗೆ ಸಂದರ್ಶನ. 1 ಎಕರೆ ಕೊರಲೆ ಹಾಕಿದ ಜಾಗದಲ್ಲಿ ನನಗೆ 1.8 ಕ್ವಿಂಟಲ್ ಅಷ್ಟು ಕೊರಲೆ ಬಂತು. ಒಳ್ಳೆ ಉತ್ತಮವಾದ ಬೆಲೆನೂ ಸಿಕ್ತು ಸರ್. ಅವತ್ತು 1 ಕೆಜಿ ಕೊರಲೆ ಅಕ್ಕಿಗೆ 270 ರೂಪಾಯಿ ಅಕ್ಕಿ ಹೋಯ್ತು. ಅದನ್ನು ನಾವು ನಮ್ಮ ಮನೆಯಲ್ಲೇ ನಮ್ಮಮ್ಮ ಮತ್ತು ನಮ್ಮ ತಂಗಿ ಇಬ್ಬರು ಇದ್ದಾರೆ, ಅವರು ಮದುವೆ ಮಾಡಿ ಇಬ್ಬರಿಗೂ ಗಂಡಿಂದಿರಲ್ಲ, ಅವರು ಕೂಡ ನಮ್ಮ ಮನೆಯಲ್ಲೇ ನಮ್ಮ ಕುಟುಂಬದ ಜೊತೆನೇ ಹೊಂದ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲ ಸೇರಿ ನಮ್ಮ ಮನೆಯಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ಮಿಲ್ಲಲ್ಲಿ ಅಕ್ಕಿ ಮಾಡಿ ಕೈಯಲ್ಲೇ ನಾವು ಕ್ಲೀನ್ ಮಾಡೋದು ಅಕ್ಕಿ ಮಾಡಿದ್ರೆ ಅದನ್ನೆಲ್ಲ ಕ್ಲೀನಿಂಗ್ ಮಾಡಿ 270 ರೂಪಾಯಿ ಹಂಗೆ ನಾವು ಅಕ್ಕಿ ಮಾರಾಟ ಮಾಡಿದ್ವಿ ಆ ಟೈಮಲ್ಲಿ. ಅಕ್ಟೋಬರ್ 10 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಕಮಲಕ್ಕನ್ಗೆ ಇಲ್ಲ ಏನೋ ಒಂದು ತಂದ್ಕೊಡ್ತೀನಿ ಅಂತ ಹೇಳಿ ಅದು ಯಾಮಾರಿಸಿರ್ಬೇಕು, ತಂದ್ಕೊಡದೆ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಕು ನಿಮ್ ಗುರು. ಇಲ್ಲ ಅಂದ್ರೆ ಏನೋ ಇಸ್ಕೊಂಡೋಗಿ ವಾಪಸ್ ತಂದ್ಕೊಡ್ತೀನವ ಅನ್ಕೊಂಡು ಕೈ ಕೊಟ್ಟಿರ್ಬೇಕು. ಏನೋ ನಮ್ದು ಹೋಯ್ತು. ಇಲ್ಲ, ಅವಳು ಖುಷಿ ಖುಷಿಯಾಗಿ ಅವಳೆ ಅಂದ್ರೆ ಹಂಗೇನು ಆಗಿರಕ್ಕಿಲ್ಲ, ಇವಳೆ ಏನೋ ಕೊಡಕ್ಕೆ ಕಾಯ್ಕೊಂಡು ಕೂತವಳೆ. ಇಲ್ಲ, ಅದು ನಮ್ ಶಂಕರಣ್ಣನೇ ಬರ್ಲಿ, ನಾನು ಹೇಳ್ತೀನಿ, ಕಾಯ್ತೀನಿ ಈಗ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ.